ಸಸ್ಯಾಭಿವೃದ್ಧಿ ಮತ್ತು ರೋಗರಹಿತ ಸಸಿಗಳ ಆಯ್ಕೆ, ಇದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ. ಯಾಕಂದ್ರೆ ಇತ್ತೀಚೆಗೆ ದಾಳಿಂಬೆ ಬೆಳೆಯುವಂತ ರೈತರು ಸಾಕಷ್ಟು ಆಗಿದ್ದಾರೆ ನಮ್ಮ ಭಾಗದಲ್ಲಿ. ಈ ಸಸ್ಯಾಭಿವೃದ್ಧಿ ಮತ್ತು ರೋಗರಹಿತ ಸಸಿಗಳ ಆಯ್ಕೆ ಇದು ಪ್ರಾರಂಭದ ಹಂತ ನಾವು ಅಂತ ಹೇಳ್ಬೋದು. ದಾಳಿಂಬೆಯಲ್ಲಿ ದಾಳಿಂಬೆ ಬೆಳೆಯುವಂತ ನಮ್ಮ ರೈತರು ಸಸ್ಯಾಭಿವೃದ್ಧಿಯನ್ನೇ ಹೇಗೆ ಮಾಡಬೇಕಾಗುತ್ತೆ, ಮತ್ತೆ ಸಸಿಗಳನ್ನ ಅಭಿವೃದ್ಧಿ ಮಾಡಿಕೊಡೋರು ಯಾರಾದರೂ ಬೇರೆ ಇರ್ತಾರೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಅಂದ್ರೆ ಈ ಭಾಗದಲ್ಲಿ ದಾಳಿಂಬೆ ಬೆಳೆ ಬಹಳ ಪ್ರಮುಖವಾದದ್ದು. ಯಾಕಂದ್ರೆ ಚಿತ್ರದುರ್ಗ ಭಾಗ ಅಂತಂದ್ರೆ ದಾಳಿಂಬೆ ಹಣ್ಣಿಗೆ ತುಂಬಾ ಬೇಡಿಕೆ ಇದೆ ಅಲ್ವಾ. ಸೊ ಈಗ ಅದರಲ್ಲಿ ನಾವು ಹೇಗೆ ಸಸ್ಯ ಅಭಿವೃದ್ಧಿ ಮಾಡಬೇಕು, ಮತ್ತೆ ಅದರಲ್ಲಿ ನಾವು ರೋಗರಹಿತ ಸಸ್ಯಗಳನ್ನ ನಾವು ಹೇಗೆ ಆಯ್ಕೆ ಮಾಡ್ಕೋಬೇಕು, ಅದ್ರ ಬಗ್ಗೆ ನಾನು ತಿಳಿಸ್ಕೊಡುತ್ತೇನೆ ಸರ್ ಇವತ್ತು. ಸೊ ಮೊದಲಿಗೆ ದಾಳಿಂಬೆ ಹಣ್ಣು ನಮ್ಮ ಹೆಲ್ತ್ಗೆ ತುಂಬಾ ಮುಖ್ಯ. ದಾಳಿಂಬೆ ಹಣ್ಣು ಸೊ ಅದರಲ್ಲಿ ತುಂಬಾ ಮುಖ್ಯ ಅಂತ ಅನ್ನೋದಕ್ಕೆ ಹೆಂಗೆ ಅಂತಂದ್ರೆ ರಕ್ತ ಚಲನೆ ಚೆನ್ನಾಗಾಗುತ್ತೆ, ಆಮೇಲೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು, ಆಮೇಲೆ ಇವನ್ ಏನೋ ಶುಗರ್ ಪೇಷಂಟ್ಸ್ಗೆ ಅವ್ರಿಗೆಲ್ಲ ದಾಳಿಂಬೆ ಒಳ್ಳೇದಂತ ಹೇಳ್ಬೋದು. ಸೊ ಇಲ್ಲಿ ನಾನು ಫಸ್ಟ್ ಸಸ್ಯಾಭಿವೃದ್ಧಿ ಹೇಗ್ ಮಾಡ್ಬೇಕು ಅಂತ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ತುಂಬಾ ರೋಗಗಳು ಬರ್ತವೆ, ಆಮೇಲೆ ಕೀಟಗಳು ಬರ್ತವೆ, ಅಥವಾ ಏನೋ ಮಳೆ ಚೆನ್ನಾಗಿ ಇದಾಗಿಲ್ಲ, ಅಥವಾ ಮಳೆ ಜಾಸ್ತಿ ಆಗಿನೂ ಅಥವಾ ರೋಗಗಳು ಬರ್ತವೆ. ಸೊ ಈ ರೀತಿ ಏನೋ ಪ್ರಾಬ್ಲಮ್ಸ್ ನಾವು ದಾಳಿಂಬೆಯಲ್ಲಿ ನೋಡ್ತಿರ್ತೀವಿ. ಸೊ ಅದಕ್ಕೆ ನಾವೇ ಸ್ವತಃ ಬೆಳೆದು ಅದರಲ್ಲಿನೇ ಮತ್ತೆ ನಾವು ಸ್ವತಃ ಏನು ಸಸಿಗಳನ್ನ ತಯಾರಿಸ್ಕೊಳ್ಬೇಕು. ಆ ತಯಾರಿಸ್ಕೊಂಡಿರ್ತಕ್ಕಂಥ ಸಸಿಗಳನ್ನ ನಾವು ಬೇರೆ ಕಡೆ ಮಾರ್ಕೆಟ್ ಮಾಡಿದ್ರೆ ಅದಕ್ಕೆ ಬೆಲೆನೂ ಚೆನ್ನಾಗಿ ಸಿಗುತ್ತಲ್ಲ. ಸೊ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೇನೆ. ಮೊದಲಿಗೆ ಏನಂತಂದ್ರೆ ಸಸ್ಯ ಅಭಿವೃದ್ಧಿ ಮಾಡೋದು ಹೇಗೆ ಅಂತ. ಸೊ ಸಸ್ಯ ಅಭಿವೃದ್ಧಿ ಮಾಡೋದ್ರಲ್ಲಿ ಎರಡು ಪದ್ಧತಿಗಳಿವೆ. ಆ ಎರಡು ಪದ್ಧತಿಗಳು ಯಾವಂದ್ರೆ ಲಿಂಗ ರೀತಿಯ ವಿಧಾನ ಮತ್ತು ಏನು ಬೀಜದಿಂದ ಅಭಿವೃದ್ಧಿ ಅಂತ ಹೇಳ್ತೀವಿ. ಸೊ ಲಿಂಗ ರೀತಿಯ ವಿಧಾನ ಅಂತ ಅಂದ್ರೆ ಹೆಣ್ಣು ಮತ್ತು ಗಂಡು ಗಿಡಗಳಂತ ಬರ್ತವೆ ಸರ್, ಅದರಲ್ಲಿ ಏನು ಎರಡನ್ನ ಹಿಂಗ್ ಬೆಳೆದು ಮಾಡ್ತೀವಿ. ಇನ್ನೊಂದು ಬೀಜ ರೀತಿಯ ವಿಧಾನ ಅಂದ್ರೆ ಅದು ಪ್ರಾಚೀನ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಏನು ಹೇಳುವಂತದೇನಿಲ್ಲ. ಯಾಕಂದ್ರೆ ನಮ್ ರೈತರು ಗೊತ್ತು ಬೀಜ ಬಿತ್ಕೊಂಡ್ರೆ ಎಷ್ಟ್ ದಿನಕ್ಕೆ ಗಿಡ ಬರುತ್ತೆ, ಎಷ್ಟ್ ದಿನಕ್ಕೆ ಹಣ್ಣು ಬಿಡುತ್ತೆ, ಅದು ಎಷ್ಟ್ ದಿನಕ್ಕೆ ಏನು ರೈಪಂಡ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಎರಡನೇದ್ ಏನಂತಂದ್ರೆ ನಿರ್ಲಿಂಗ ರೀತಿಯ ವಿಧಾನ ಅಥವಾ ಗಿಡ ಭಾಗಗಳಿಂದ ಸಸ್ಯ ಅಭಿವೃದ್ಧಿ ಮಾಡಬಹುದು. ಸೊ ಇಲ್ಲಿ ಎರಡು ರೀತಿ ಇದಾವೆ ಯಾವಂತ ಹೇಳಿದ್ನಲ್ವಾ, ಒಂದು ಲಿಂಗ ರೀತಿಯ ವಿಧಾನ, ಇನ್ನೊಂದು ನಿರ್ಲಿಂಗ ರೀತಿಯ ವಿಧಾನ ಅಂತ ಹೇಳಿದ್ವಿ. ಲಿಂಗ ರೀತಿಯಲ್ಲಿ ಗಂಡು ಮತ್ತು ಹೆಣ್ಣು ಗಿಡಗಳಿಂದ ಮಾಡುವುದು, ಇನ್ನೊಂದು ನಿರ್ಲಿಂಗ ರೀತಿ ಅಂತಂದ್ರೆ ಗಿಡಗಳ ಯಾವುದೇ ಭಾಗಗಳಿಂದನಾದ್ರೂ ನಾವು ಸಸ್ಯ ಅಭಿವೃದ್ಧಿ ಮಾಡುವುದು. ಫಸ್ಟ್ ಏನಂದ್ರೆ ಲಿಂಗ ರೀತಿಯ ವಿಧಾನ ಅಥವಾ ಬೀಜದಿಂದ ಸಸ್ಯ ಅಭಿವೃದ್ಧಿ ಅಂತ ಹೇಳ್ತೀವಿ. ಇದು ಅನಾದಿ ಕಾಲದಿಂದ ಚಾಲ್ತಿಯಲ್ಲಿದ್ದು ಈ ವಿಧಾನದಲ್ಲಿ ಬೀಜವನ್ನು ಬಿತ್ತಿದಾಗ ಮೊಳಕೆ ಬಂದು ಸಸಿಯಾಗಿ ಗಿಡವಾಗುತ್ತದೆ. ಈ ವಿಧಾನದಲ್ಲಿ ಬೆಳೆದಂತಹ ಗಿಡಗಳು ಒಂದಕ್ಕೊಂದು ಬಹಳ ವ್ಯತ್ಯಾಸ ತೋರಿಸುತ್ತದೆ, ಅದರಲ್ಲೂ ಪರಾಗಸ್ಪರ್ಶದ ಬೆಳೆಗಳಲ್ಲಿ ವ್ಯತ್ಯಾಸದ ಪ್ರಮಾಣ ಹೆಚ್ಚು. ಬೀಜದಿಂದ ಸಸ್ಯಾಭಿವೃದ್ಧಿ ಅನುಕೂಲಗಳು ಏನಪ್ಪಾ ಅಂತಂದ್ರೆ, ಈಗ ಬೀಜ ಬಿತ್ತಿದ ಕೂಡಲೇ ಎಷ್ಟು ಗೊಬ್ಬರ ಹಾಕ್ತೀವಿ, ಎಷ್ಟು ನೀರ್ ಬಿಡಬೇಕು, ಅದಕ್ಕೆ ಯಾವ ರೀತಿ ನಾವು ಇದನ್ನ ಹನಿ ನೀರಾವರಿ ಬಿಡ್ತಾರೆ, ಆ ಹನಿ ನೀರಾವರಿನೇ ತುಂಬಾ ಒಳ್ಳೇದು ದಾಳಿಂಬೆಗೆ. ಸೊ ಅದನ್ನ ಯಾವಾಗೂ ಚಾಲ್ತಿಯಲ್ಲಿ ಇರುತ್ತೆ. ಸೊ ಅದರಿಂದ ನಮ್ಗೆ ಎಷ್ಟು ಇಳುವರಿ ಬರುತ್ತೆ, ಆ ರೀತಿ ನಮ್ ರೈತರಿಗೆಲ್ಲ ಗೊತ್ತು. ಸೊ ಅದರಲ್ಲಿ ಏನಂತಂದ್ರೆ ನಮಗೆ ಬೀಜದಿಂದ ಸಸ್ಯ ಅಭಿವೃದ್ಧಿ ಮಾಡಿದಾಗ ಅನುಕೂಲಗಳು ಯಾವ್ಯಾವ ಅಂತ ಹೇಳ್ತೀನಿ. ಬೀಜದಿಂದ ಮಾಡಿದಾಗ ಅನುಕೂಲಗಳಂದ್ರೆ, ಬೀಜದಿಂದ ಬೆಳೆದ ಗಿಡ ಆಳವಾದ ನೀರನ್ನು ಹೊಂದಿ ಅನೇಕ ವರ್ಷಗಳು ಜೀವಿಸುತ್ತದೆ. ಅಂದ್ರೆ ಎಷ್ಟು ನೀರನ್ನು ಕೊಡ್ತಾ ಹೋಗ್ತೀವಿ ಹಂಗೆ ನೀರನ್ನ ಏನು ಅಬ್ಸರ್ವ್ ಮಾಡ್ಕೊಂತದ್ದು, ಆಮೇಲೆ ಅದು ಜಾಸ್ತಿ ದಿನ ವರ್ಷದವರೆಗೂ ಕೂಡ ಜೀವಾವಧಿ ಇರುತ್ತೆ ಅದು ಅದಕ್ಕೆ. ಆಮೇಲೆ ಬೇರು ಸಸಿಗಳಾಗಿ ನಾವು ಬೀಜಗಳನ್ನು ಅವಲಂಬಿಸಬೇಕಾಗುತ್ತದೆ. ಇನ್ನೊಂದು ಏನಂತಂದ್ರೆ, ಅನೇಕ ವಾರ್ಷಿಕ ಹಾಗೂ ದ್ವಿವಾರ್ಷಿಕ ಬೆಳೆಗಳಲ್ಲಿ ಈ ವಿಧಾನ ಬಿಟ್ಟರೆ ಬೇರೆ ಮಾರ್ಗವಿಲ್ಲ. ಯಾಕಂದ್ರೆ ಎಷ್ಟು ವರ್ಷದಿಂದನೂ ಇದನ್ನ ಮಾಡ್ಕೊಂತಾನೆ ಬಂದಿದ್ದಾರೆ, ಆದ್ರೆ ನಮ್ ರೈತರಿಗೆ ಬೇರೆ ಟೆಕ್ನಾಲಜಿ ಗೊತ್ತಿಲ್ಲ. ಸೊ ಇನ್ನೊಂದೇನಂತಂದ್ರೆ, ಬೀಜದಿಂದ ಸಸ್ಯ ಅಭಿವೃದ್ಧಿಯ ಅನುಕೂಲಗಳು ಗೊತ್ತಾದ್ವು, ಅನಾನುಕೂಲಗಳು ಯಾವ ಇದಾವೆ ಅಂತ. ಅನಾನುಕೂಲಗಳಂತಂದ್ರೆ, ಗಿಡದಿಂದ ಬಿಡುವ ಹಣ್ಣುಗಳು ತಾಯಿ ಮರವನ್ನು ಹೋಲುವುದಿಲ್ಲ. ಅಂದ್ರೆ ಈಗ ನಾನ್ ಬೆಳೆದಿರ್ತಕ್ಕಂತ ಗಿಡಕ್ಕೆ ಏನ್ ಹಣ್ಣು ಬಿಟ್ಟಿರುತ್ತಲ್ಲ, ಆ ಹಣ್ಣು ಏನ್ ಬೀಜ ಹಾಕಿರ್ತೀನಲ್ಲ ಆ ಹಣ್ಣಿಗೂ ಬಹಳ ವ್ಯತ್ಯಾಸವಿರುತ್ತದೆ. ಅದಕ್ಕೂ ಇದಕ್ಕೂ ಎರಡನ್ನು ಟೇಸ್ಟ್ ಇರಲ್ಲ, ಅಥವಾ ಸೈಜ್ ಕಡಿಮೆ ಇರ್ತದ, ಈ ರೀತಿ ಹಂಗೆ. ನೆಕ್ಸ್ಟ್ ಇನ್ನೊಂದು ಅನಾನುಕೂಲ ಏನಂತಂದ್ರೆ, ಫಸಲು ಬರಲು ಹೆಚ್ಚು ಕಾಲ ತೆಗೆದುಕೊಳ್ಳುತ್ತದೆ, ಅದು ಬೀಜದಿಂದ ಮಾಡಿರ್ತಕ್ಕಂತ ತಳಿ. ಇನ್ನೊಂದು ವಿಧಾನ ಅಂತ ಹೇಳಿದೆ, ಯಾವ್ದದು ನಿರ್ಲಿಂಗ ವಿಧಾನ ಅಂತ ಹೇಳಿದೆ. ಈ ನಿರ್ಲಿಂಗ ವಿಧಾನಗಳಂತಂದ್ರೆ ಹೆಂಗ್ ಮಾಡ್ತೀವಿ ಅಂತ, ಗಿಡದ ಯಾವುದೇ ಭಾಗಗಳಿಂದನಾದ್ರೂ ನಾವು ನಿರ್ಲಿಂಗ ವಿಧಾನನ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ನಿರ್ಲಿಂಗ ವಿಧಾನದಲ್ಲಿ ಗೂಟಿ ಕಟ್ಟದಂತ ಹೇಳ್ತೀವಿ, ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತೀವಿ, ಏರ್ ಲೇಯರಿಂಗ್ ಅಂತ ಹೇಳ್ತೀವಿ. ಅದನ್ನ ಹೆಂಗ್ ಮಾಡ್ಬೇಕಪ್ಪ ಏರ್ ಲೇಯರಿಂಗ್ ಅಂತಂದ್ರೆ, ಅಂದ್ರೆ ಒಂದು 45-60 ಸೆಂಟಿಮೀಟರ್ ಉದ್ದದಲ್ಲಿರ್ತಕ್ಕಂತ ಕಾಂಡ ಏನಿರುತ್ತಲ್ಲ ಗಿಡದ ಕಾಂಡ, ಅದರಲ್ಲಿ 30 ಸೆಂಟಿಮೀಟರ್ ಅಗಲನ ಕಟ್ ಮಾಡ್ಕೊಂತೀವಿ. ಕಟ್ ಮಾಡ್ಕೊಂಡು ತೊಯ್ದ ತೆಂಗಿನ ನಾರ್ ಏನಿರುತ್ತಲ್ಲ ಅದಕ್ಕೆ ಹಚ್ಚಿಬಿಟ್ಟು ಆಮೇಲೆ ಅದಕ್ಕೆ ಪ್ಲಾಸ್ಟಿಕ್ ನ ರ್ಯಾಪ್ ಮಾಡಿ ಆಮೇಲೆ ಉರಿನ ಕಟ್ಟಿ ಬಿಡ್ತೀವಿ. ಕಟ್ಟಬೇಕಾಗಿದ್ದ ಸಮಯ ಯಾವಾಗ ಅಂತಂದ್ರೆ ಮೇ ಟು ಜೂನ್ ಅಲ್ಲಿ ಮಾಡ್ತೀವಿ ಇದನ್ನ ಏರ್ ಲೇಯರಿಂಗ್ ಅಂತೇಳಿ. ಆದ್ರೆ ಅಲ್ಲಿ ಏನಾಗಂತಂದ್ರೆ ತಾಯಿ ಗಿಡ ಎಷ್ಟು ವರ್ಷದ ಇರ್ಬೇಕು ಅದನ್ನ ಮಾಡಕ್ಕೆ ಅಂತಂದ್ರೆ ಒಂದರಿಂದ ಎರಡು ವರ್ಷದ್ದು ಇರ್ಬೇಕು ಗಿಡ. ಆ ಎರಡು ವರ್ಷದ ಗಿಡಕ್ಕೆ ನಾವು ಇದು ಏರ್ ಲೇಯರಿಂಗ್ ಮಾಡ್ತೀವಿ, ಮಾಡಿ ಬಿಡೋದು. ಸೊ ಅದರಲ್ಲಿ ಬರ್ತಕ್ಕಂತ ಏನು ಬೇರ್ಗಳನ್ನ ಒಂದು ಎಷ್ಟು ಅಂತಂದ್ರೆ ಒಂದು ಮೂರು ವಾರ ಅಥವಾ ನಾಲ್ಕು ವಾರ ಬಿಡೋದು. ಅದಾದ್ಮೇಲೆ ಅದಾಗಿನೇ ಬೇರ್ ಬಿಡ್ತಾ ಹೋಗುತ್ತೆ. ಅಂತ ಗಿಡನ ಆ ಬೇರನ್ನ ನಾವು ಏನ್ ಮಾಡ್ತೀವಿ, ಕಟ್ ಮಾಡ್ತೀವಿ. ಯಾವಾಗ ಒಂದು ಹೋಗ್ಲಿ ಒಂದ್ ತಿಂಗಳು ಬಿಟ್ಟಾದ್ಮೇಲೆ ಕೂಡ ನಾವು ಕಟ್ ಮಾಡಿಕೊಂಡು ಆ ಬೇರಿಗೆ ಐ ಬಿ ಎ ಅಂತ ಒಂದು ಸೊಲ್ಯೂಷನ್ ಬರುತ್ತೆ. ಆ ಐ ಬಿ ಎ ಸೊಲ್ಯೂಷನ್ ನ ನಾವು ಆ ಸೊಲ್ಯೂಷನ್ ಏನಂದ್ರೆ ಇಂಪಾರ್ಟೆಂಟ್ ಯಾವ್ದಕ್ಕಂದ್ರೆ ಬೇರ್ ಬಿಡೋದಕ್ಕೆ ಮಾತ್ರ ಬಳಕೆ ಮಾಡ್ತಾರೆ ಅಲ್ವಾ. ಆ ಐ ಬಿ ಎಗೆ ಇನ್ನೊಂದೇನಂತಂದ್ರೆ ಲ್ಯಾನೋಲಿನ್ ಪೇಸ್ಟ್ ಅಂತ ಬರುತ್ತೆ. ಐ ಬಿ ಎ ಮತ್ತು ಲ್ಯಾನೋಲಿನ್ ಪೇಸ್ಟ್ ಇವೆರಡನ್ನು ಮಿಶ್ರಣ ಮಾಡಿ ನಾವು ಬೇರ್ ಬಿಟ್ಟ ತಕ್ಷಣ ಅದನ್ನ ಕಟ್ ಮಾಡ್ತೀವಿ. ಕಟ್ ಮಾಡಿಕೊಂಡು ಕಟ್ ಮಾಡಿದ ಭಾಗದಲ್ಲಿ ಈ ಲ್ಯಾನೋಲಿನ್ ಪೇಸ್ಟ್ ಅನ್ನ ಸಿಂಪರಿಸ್ತೀವಿ. ಸಿಂಪರಿಸಿ ಅದನ್ನೇನಾದ ನೆಕ್ಸ್ಟ್ ಟ್ರೇಗೆ ಹಾಕೊಂತೀವಿ, ಅಂದ್ರೆ ಪ್ಲಾಸ್ಟಿಕ್ ಕವರ್ಗೆ ಆಗ್ಲಿ ಅಥವಾ ಇನ್ನೊಂದು ಪ್ಲಾಸ್ಟಿಕ್ ಪ್ಲೇಟ್ಗೆ ಆಗ್ಲಿ ಅದನ್ನ ಹಾಕೊಂತೀವಿ. ನಾವಲ್ಲಿ ಹಾಕಿದಾಗ್ಲೂ ಕೂಡ ಏನಾಗಿರ್ಬೇಕಂದ್ರೆ ತೊಯ್ದ ಏನು ತೆಂಗಿನ ನಾರ್ ಇರಬೇಕು ಅದರಲ್ಲಿ ಹಾಕ್ತೀವಿ, ಹಾಕಿ ಬಿಡ್ತೀವಿ. ಆ ಐ ಬಿ ಅಂತ ಅನ್ನೋದೇನಂತಂದ್ರೆ ಇದು ತುಂಬಾ ಏನು ಬೇರ್ ಬಿಡೋದಕ್ಕಂತಾನೆ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಇದನ್ನ ಇಲ್ಲಿ ಬಳಕೆ ಮಾಡೋದು. ಆಮೇಲೆ ಇನ್ನೊಂದೇನಂತಂದ್ರೆ ಇದರಿಂದ ಆಗುವ ಅನುಕೂಲಗಳೇನು, ಹೆಂಗೆ ನಿರ್ಲಿಂಗ ವಿಧಾನದ ಅನುಕೂಲಗಳು ಯಾವ್ಯಾವ ಬರುತ್ತೆ ಅಂದ್ರೆ ಹಣ್ಣು ಬೇಗ ಬರುತ್ತ, ಆಮೇಲೆ ಯಾವುದೇ ರೋಗ ಇರಲ್ಲ, ರೋಗಗಳನ್ನ ಏನು ದೂರ ಮಾಡ್ತದ, ಆಮೇಲೆ ಇನ್ನೊಂದೇನಂದ್ರೆ ಅಭಿವೃದ್ಧಿ ಪಡಿಸಿದ ಗಿಡಗಳು ಬೇಗ ಫಸಲು ಕೊಡುತ್ತದೆ. ಈ ವಿಧಾನದಲ್ಲಿ ಗಾಯಗೊಂಡ ಗಿಡದ ಭಾಗವನ್ನು ತೆಗೆದು ಸರಿಪಡಿಸಬಹುದು. ಈಗ ಹಳೆ ಗಿಡಕ್ಕೆ ಏನಾದರೂ ರೋಗ ಬಂದಿದ್ರೆ ಅದನ್ನ ತೆಗಿಬಹುದು ನಾವು, ಇದು ಒಂದು ನಮ್ಗೆ ಅನುಕೂಲನೆ. ತಾಯಿ ಗಿಡದಿಂದ ನಾವೇನು ಕಟ್ ಮಾಡಿ ಅದಕ್ಕೆ ತೆಂಗಿನಾರ್ ಹಾಕಿ ಏನ್ ಹಾಕ್ತಿವಲ್ಲ ಅಲ್ಲಿ ಯಾವ್ದೋ ಒಂದು ರೋಗ ಬಂದಿದ್ರೆ ಅದನ್ನ ರಿಮೂವ್ ಮಾಡಬಹುದು, ಇದು ಕೂಡ ಒಂದು ಅನುಕೂಲನೆ. ಇನ್ನೊಂದೇನಂತಂದ್ರೆ ಅನಾನುಕೂಲಗಳು ಏನಿದಾವೆ ಇದರಿಂದ, ಏನು ನಿರ್ಲಿಂಗ ವಿಧಾನದಲ್ಲಿ ಮಾಡಿರ್ತಕ್ಕಂಥ ಅನಾನುಕೂಲಗಳು ಯಾವಂತಂದ್ರೆ ಈ ವಿಧಾನದಿಂದ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ. ಅಂದ್ರೆ ನಾವು ಬೇರೆ ವೆರೈಟಿ ನಾನು ರಿಲೀಸ್ ಮಾಡ್ತೀನಿ ಹಂಗೆ ಅಂತ ಅನ್ನೋದಕ್ಕೆ ಆಗಲ್ಲ, ಯಾಕಂದ್ರೆ ಅದೇ ಗಿಡದಿಂದನೇ ನಾವು ಗಿಡ ಹುಟ್ಟಿಸಿರ್ತೀವಿ. ಆ ಗಿಡಕ್ಕೆ ನಾನು ಏನಾದ್ರೂ ಬೇರೆ ಗಿಡದ್ದು ತಂದು ಏನಾದ್ರೂ ಕಾಂಡನ ನಾನು ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ಮಾತ್ರ ಅವಾಗ ಹೊಸದು ತಳಿ ಬರುತ್ತೆ. ಇದು ಒಂದಿಲ್ಲಿ ಅನಾನುಕೂಲ, ಯಾಕಂದ್ರೆ ಬೇರೆ ತಳಿನ ಗುರುತಿಸೋದಕ್ಕಾಗಲ್ಲ. ಇನ್ನೊಂದೇನಂದ್ರೆ ತುಂಬಾ ಖರ್ಚಾಗುತ್ತೆ, ಖರ್ಚು ಮತ್ತು ಸಮಯ ಬೇಕಾಗುತ್ತೆ, ಎರಡು ಇದರಲ್ಲಿ ಅನಾನುಕೂಲಗಳು. ಇನ್ನೊಂದೇನಂದ್ರೆ ಈ ವಿಧಾನದಿಂದ ಅಭಿವೃದ್ಧಿಪಡಿಸಿದ ಗಿಡಗಳ ಜೀವಾವಧಿ ತುಂಬಾ ಕಡಿಮೆ ಇರುತ್ತದೆ. ಈಗ ನಾವೇನಂದ್ರೆ ಬೀಜದಿಂದ ಬಿತ್ತಿರ್ತಕ್ಕಂತ ಗಿಡದ್ದು 3 ವರ್ಷ 4 ವರ್ಷದವರೆಗೂ ನಾವು ಇಟ್ಕೋಬಹುದು, ಬಟ್ ಇಲ್ಲಿ ಏನಂದ್ರೆ ಅವಧಿ ಕಡಿಮೆ, ಬಹಳ ಅಂದ್ರೆ 1-2 ವರ್ಷ ಇಟ್ಕೋಬಹುದು, 2.5 ವರ್ಷ ಅಷ್ಟೇ ಜೀವಾವಧಿ, ಅದಕ್ಕಿಂತ ಮೇಲೆ ಇಟ್ಕೊಳಕ್ ಆಗಲ್ಲ. ಆಮೇಲೆ ಕಡಿಮೆ ಸಮಯದಲ್ಲಿ ಹಣ್ಣು ಕೊಡುತ್ತ ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ನಾವು ಇದನ್ನ ಏನು ಅನ್ವಯಿಸ್ಕೊಳ್ಬೇಕು. ಈಗ ತಾವು ಹೇಳಿದ್ರೆ ಸಸ್ಯಾಭಿವೃದ್ಧಿ ಹೇಗೆ ಮತ್ತೆ ಯಾವ ಒಂದು ರೀತಿ ಅದನ್ನ ಸಸ್ಯಾಭಿವೃದ್ಧಿ ಮಾಡಬಹುದು, ಮತ್ತೆ ಅದನ್ನ ನಾವು ಕೆಲವೆಲ್ಲ ಅಂದ್ರೆ ನಮ್ಮ ಸಾಂಪ್ರದಾಯಿಕವಾಗಿ ಸಸ್ಯಗಳನ್ನು ಬೆಳೆಸೋದು ಹೇಗೆ, ಆಮೇಲೆ ಕಸಿ ಮಾಡಿ ಸಸ್ಯಗಳನ್ನ ಯಾವ ರೀತಿ ಬೆಳೆಸ್ತಾರಂತ ಹೇಳಿದ್ರೆ, ಈ ದಾಳಿಂಬೆ ಸಸಿಗಳನ್ನ ಪಡಿಬೇಕು ಅಂದ್ರೆ ದಾಳಿಂಬೆ ಬೆಳೆಯಂತ ರೈತರು ಏನು ಮನಸ್ಸು ಮಾಡಿರ್ತಾರಲ್ಲ, ಅವರಿಗೆ ಸಸಿಗಳು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀರಾ? ಸಸಿಗಳು ಅಂದ್ರೆ ಈಗ ಕಾಲೇಜ್ಗಳು ಇರ್ತವೆ, ತೋಟಗಾರಿಕೆ ಕಾಲೇಜ್ಗಳಲ್ಲಾಗ್ಲಿ ಅಥವಾ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಆಗ್ಲಿ, ಇಲ್ಲಿ ನಮ್ಮ ಹಿರಿಯರು ಬಬ್ಬರ್ ಫಾರ್ಮ್ಗಳಲ್ಲಾಗ್ಲಿ, ಈಗ ನಾವೇ ತಯಾರಿಸಿರ್ತಕ್ಕಂಥ ಸಸಿಗಳೇ ಇದಾವೆ. ಇದನ್ನ ನಾವೇ ಮಾಡಿದೀವಿ, ಇಲ್ಲಿ ಗೂಟಿ ಕಟ್ಟಿದೀವಿ, ಎಷ್ಟೋ 400-600 ಗಿಡಗಳನ್ನ ನಾವು ಏನು ಸೇಲ್ ಮಾಡಿದೀವಿ ಇಲ್ಲಿಂದ ಕಾಲೇಜಿಂದಾನೆ. ಅದು ನೀವು ಕೂಡ ಮಾಡಬಹುದು, ಇದು ಒಂಥರ ಸರಳ ಪದ್ಧತಿ. ಸರಳ ಪದ್ಧತಿ ನೀವೇ ಏನು ಗಿಡಗಳನ್ನ ಜಾಸ್ತಿ ಮಾಡಿಕೊಂಡು ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ 40-45 ರೂಪಾಯಿ, ಅದರಂಗೆ ನಿನ್ನ ಹತ್ರ ಒಂದು 10 ಗಿಡ ಇದ್ರೆ 10 ಗಿಡದಿಂದ ನೀನ್ ಎಷ್ಟೋ ಗಿಡಗಳು ತಗೋಬಹುದು. ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರೆ ಒಂದು 50 ಗಿಡಗಳನ್ನ ತಗೊಂತೀಯ. ಸೊ ಅದರಂಗೆ ಒಂದು 10 ಗಿಡ ಅಂದ್ರೆ 50 × 8 = 10 ಅಂದ್ರೆ 500 ಗಿಡಗಳು ನಿನ್ನ ಹತ್ರನೇ ಬಂದವು. ಒಂದೇ ಸತಿಗೆ 500 ಗಿಡಗಳಾದ್ರು ನೀನೇ ತಯಾರು ಮಾಡು, ಅದಕ್ಕೆ ಯಾವ್ದು ವೆಚ್ಚ ಇರ್ಲಾರ್ದನೆ ನೀವೇ ಮಾಡತಕ್ಕಂತ ಒಂದು ಪದ್ಧತಿ. ನಮ್ಮ ರೈತರಿಗೆ ಇವು ಒಳ್ಳೆ ಸಸಿಗಳು ಅಂದ್ರೆ ಯಾವುದೇ ರೋಗ ಇಲ್ಲ ಅಂತ ಅವನ್ನ ಗುರುತಿಸೋದು ಹೇಗೆ, ಅವನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಅವುಗಳನ್ನ ಗುರುತಿಸೋದಕ್ಕೆ 2 ಮೆಥಡ್ ಇದಾವೆ ಸರ್ ನಮ್ಮಲ್ಲಿ. ಒಂದು ಮಾಲಿಕ್ಯುಲರ್ ಮೆಥಡ್ ಅಂತ ಇದೆ, ಮಾಲಿಕ್ಯುಲರ್ ಮೆಥಡ್ ಅಲ್ಲಿ ಎಲಿಸಾ ಟೆಸ್ಟ್ ಅಂತ ಮಾಡ್ತೀವಿ ಸರ್. ಇನ್ನೊಂದು ಯಾವ್ದಂದ್ರೆ ಬ್ಯಾಕ್ಟೀರಿಯಾ ಫೇಜಸ್ ಅಂತ ಇದಾವೆ. ಬ್ಯಾಕ್ಟೀರಿಯಾ ಫೇಜಸ್ ಗಳು ಮಾಲಿಕ್ಯುಲರ್ ಮೆಥಡ್, ಇವೆರಡು ಮೆಥಡ್ ಅನ್ನ ನಾವು ಬಳಕೆ ಮಾಡ್ಕೊಂತೀವಿ. ಸೊ ಇಲ್ಲಿ ಮಾಲಿಕ್ಯುಲರ್ ಮೆಥಡ್ ಅಲ್ಲಿ ಎಲಿಸಾ ಅಂತ ಬರುತ್ತೆ, ಎಂಜೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಅಸ್ಸೆ ಅಂತ ಬರುತ್ತೆ. ಆ ಮೆಥಡ್ ನ ಯೂಸ್ ಮಾಡಿಕೊಂಡು ಏನು ಇದು ರೋಗ ಇದೆಯಾ ಇಲ್ವಾ? ರೋಗ ಇದ್ರೆ ಅದನ್ನ ನಾವು ಬಳಕೆ ಮಾಡ್ಕೊಳ್ಳಲ್ಲ, ರೋಗ ಇಲ್ಲ ಅಂದ್ರೆ ಮಾತ್ರ ಆ ಗಿಡನ ನಾವು ಬಳಕೆ ಮಾಡ್ಕಂತೀವಿ. ಸೊ ಇದು ಒಂದು ಪದ್ಧತಿ. ಮತ್ತೊಂದು ಬ್ಯಾಕ್ಟೀರಿಯಾ ಫೇಸ್ ಅಂತ ಪದ್ಧತಿ ಇದೆ. ಈ ಪದ್ಧತಿ ಇದು ಹೇಗೆ ಅಂತಂದ್ರೆ, ವಿಶೇಷವಾದಂತಹ ಕಾಳಜಿ ಇರುವ ಆಧುನಿಕ ಪದ್ಧತಿಗಳು ಆರೋಗ್ಯವಂತವಾಗಿ ಕಾಣುವ ಗಿಡದಲ್ಲಿ ಇರಬಹುದು ಅಥವಾ ಸೂಕ್ಷ್ಮ ಪ್ರಮಾಣದಲ್ಲಿ ಇರುವ ಹಲವು ರೋಗದ ಸೂಕ್ಷ್ಮಾಣುಗಳನ್ನು ಪತ್ತೆ ಮಾಡಬಹುದಾಗಿದೆ. ಇವತ್ತು ಅವ್ರು ಹೇಳಿದ್ರೆ ಸಸ್ಯ ಅಭಿವೃದ್ಧಿ ಮಾಡಬೇಕು ಕೆಲವೊಂದು ಪದ್ಧತಿಗಳನ್ನು ಹೇಳಿದ್ರೆ, ನಮ್ಮ ರೈತರು ತಮ್ಮಲ್ಲೇ ಮಾಡ್ಕೋಬಹುದಂತ ಹೇಳಿದ್ರೆ, ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಂದ್ರೆ ಈಗ ಸಸ್ಯ ಅಭಿವೃದ್ಧಿ ಮಾಡುವಂತ ಸಸಿ ಬೆಳೆಸ್ಕೊಳಕ್ಕೆ ನೀವ್ ಹೇಳ್ದಂಗೆ ಕಾಂಡ ಆಯ್ಕೆ ಮಾಡ್ಕೊಂತಾರೆ, ಕಸಿ ಮಾಡಬಹುದು ಅಥವಾ ಬೀಜ ಇನ್ನ ಬೇರೆ ಕಡೆಯಿಂದ ತಂದು ಗಿಡ ಬೆಳೆಸಬಹುದು. ಅದಕ್ಕೆ ಎಂತ ಮಣ್ಣು ಬೇಕಾಗುತ್ತೆ, ಎಷ್ಟು ದಿನಕ್ಕೆ ನೀರು ಬೇಕಾಗುತ್ತೆ, ಮತ್ತೆ ಎಷ್ಟು ದಿನದವರೆಗೂ ಅದನ್ನ ಅವರು ಸಂರಕ್ಷಿಸಿ ಇಟ್ಕೊಳ್ಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ. ಸರ್, ಈಗ ನಾವು ಗೂಟಿ ಕಟ್ಟಿರ್ತೀವಲ್ವಾ, ಆ ಗೂಟಿ ಕಟ್ಟಿದ್ಮೇಲೆ 20-25 ದಿನಗಳ ಕಾಲ ಬಿಡ್ತೀವಿ ಅಲ್ವಾ. ಸೊ ಅದಾದ್ಮೇಲೆ ಏನ್ ಮಾಡ್ತೀವಿ, ಅಲ್ಲಿ ಬೇರ್ ಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಪ್ಲಾಸ್ಟಿಕ್ ಕಟ್ಟಿರ್ತೀವಲ್ಲ, ಪ್ಲಾಸ್ಟಿಕ್ ನಾಗ ನೋಡಿದ್ರೆ ಗೊತ್ತಾಗುತ್ತೆ. ಅವಾಗ ಅದು ಫುಲ್ ಬೇರ್ ಬಂದದ ಅಂತ ಅಂದಾಗ ಅದನ್ನ ಏನ್ ಮಾಡ್ತೀವಿ, ಪ್ಲಾಸ್ಟಿಕ್ ನ ಬಿಚ್ಚಿ ಕಟ್ ಮಾಡ್ಕೊಂಡು ಅದೇನು IBA ಮತ್ತು ಲ್ಯಾನೋಲಿನ್ ಪೇಸ್ಟ್ ನ ನಾವು ಸಿಂಪರಣೆ ಮಾಡಿರ್ತೀವಲ್ಲ, ಮಾಡಿರ್ತಕ್ಕಂಥದ್ದನ್ನ ನಾವು ಟ್ರೇದಲ್ಲಿ ಏನು ಗಿಡದ ನೆರಳಿಗೆ ಒಣಗಿಸ್ತೀವಿ, ಬಿಡ್ತೀವಿ. ಒಂದು ಅದನ್ ಗಿಡದ ನೆರಳಿಗೆ ಬಿಟ್ಟರು ಕೂಡ ಹೆಂಗಂದ್ರೆ ಒಂದು 3-4 ದಿನಗಳು ಬಿಡ್ತೀವಿ. ನೀರು ಉಣಿಸ್ತಿರ್ಬೇಕು, ಯಾವಾಗೂ ನೀರು ಕೊಡ್ತಾ ಇರಬೇಕು, ಹಸಿ ತೇವಾಂಶ ಇರಬೇಕು ಅದಕ್ಕೆ. ಅಲ್ಲಿ ನಾವು ಯಾವ್ದು ಮಣ್ಣು ಯೂಸ್ ಮಾಡಲ್ಲ, ಯಾಕಂದ್ರೆ ಅದು ಹಸಿ ನಾರಿನ ಇರುತ್ತಲ್ಲ ತೆಂಗು, ನಾರಿನ ತೆಂಗು ಹಸಿ, ಅದೆಲ್ಲ ಫುಲ್ ಕೊಳಿಸ್ಬೇಕು. ಕೊಳಿಸ್ಬಿಟ್ಟು ಅದನ್ನ ಅಷ್ಟೇ ಹಾಕಿರ್ಬೇಕು, ಅದಕ್ಕೆ ನೀರು ಹಾಕ್ತಾನೆ ಇರಬೇಕು. ಸೊ ನೀರು ಹಾಕಿ ಅದು ಯಾವಾಗ ಚೆನ್ನಾಗಿ ಗಿಡ ಬೆಳೀತಿದೆ ಅಂದಾಗ ಮಾತ್ರ ಅವಾಗ ಒಂದ್ ಸ್ವಲ್ಪ ಸ್ವಲ್ಪ ನಾವು ಯೂರಿಯಾ, MOP, ಆಮೇಲೆ DAP ಇದೊಂದು ಸ್ವಲ್ಪ ಸ್ವಲ್ಪನೆ ನಾವು ಕೊಡ್ತಾ ಹೋಗ್ತೀವಿ. ಸೊ ಅದು ನಾವು ಗಿಡಗಳ ಸುತ್ತ ಹಾಕದೆ ಹೋದ್ರು ಎಲೆಗಳಿಗೆ ಸಿಂಪರಣೆ ಕೂಡ ನಾವು ಮಾಡಬಹುದು. ಸಸಿ ನೀವು ಗೂಟಿ ಕಟ್ಟಬೇಕಂತಿರಲ್ಲ, ಅಂತ ಸಮಯದಲ್ಲಿ ಕೊಟ್ಟಿಗೆ ಗೊಬ್ಬರ ಏನಾದ್ರು ಹಾಕ್ಬೇಕಾಗುತ್ತಾ? ಅಲ್ಲಿ ಇಲ್ಲ, ಇಲ್ಲ, ಅಲ್ಲಿ ಯಾವ ಕೊಟ್ಟಿಗೆ ಗೊಬ್ಬರನೂ ಬೇಕಾಗಲ್ಲ. ಅಲ್ಲಿ ಬೇಕಾಗಿರೋದು ಮಾತ್ರ ಎರಡೇ, ಒಂದು ತೆಂಗಿನ ನಾರು, ಇನ್ನೊಂದು ಏನು ಕೋಳಿ ಗೊಬ್ಬರ. ಕೋಳಿ ಗೊಬ್ಬರ ಇದ್ರೆ ಇನ್ನು ಒಳ್ಳೇದು, ಎರಡನ್ನು ಮಿಕ್ಸ್ ಮಾಡಿ ಕಟ್ಬಹುದು. ನೀವು ಅಲ್ಲಿ ಟ್ರೇದಾಗ ಹಾಕಿದಾಗ ಕೂಡ ಇವೆರಡು ಹಾಕ್ಬಹುದು. ಹಾಕಿ ಯಾವಾಗ ಸ್ವಲ್ಪ ನೀರು ಕೊಡ್ತಾನೆ ಇರ್ಬೇಕು, ಆಮೇಲೆ ಒಂದ್ ಸ್ವಲ್ಪ ತಣ್ಣಗಿರ್ಬೇಕು, ಗಿಡದ ನೆರಳಿಗೆ ಬಿಟ್ಟಿರ್ಬೇಕು. ಅದು ಆದ್ಮೇಲೆ ಒಂದು 5 ದಿನ ಆದ್ಮೇಲೆ ಮತ್ತೆ ಬೇರೆ ಕಡೆ ಬದಲಾಯಿಸ್ತಿರ್ಬೇಕು. ಈಗ ತಾವ್ ಹೇಳಿದ್ರೆ ಸಸಿ ಮಾಡ್ಕೊಂತಾರೆ, ಸಸಿನ ಭೂಮಿಗೆ ನಾಟಿ ಮಾಡ್ಬೇಕಾಗತ್ತೆ ಆ ಟೈಮ್ನಲ್ಲಿ ಏನಾದ್ರು, ಅಂದ್ರೆ ಆ ಸಂದರ್ಭದಲ್ಲಿ ಏನಾದ್ರು ಒಂದು ಎಚ್ಚರಿಕೆ ಕ್ರಮಗಳನ್ನು ನೋಡ್ಬೇಕು, ಅವರು ಯಾವ ರೀತಿ ಅದನ್ನ ನಾಟಿ ಮಾಡ್ಬೇಕು ಭೂಮಿಗೆ ಅಂತಂತೇಳಿ? ಅದರಲ್ಲಿ ಏನು ಇಲ್ಲ, ಅವ್ರು ಯಾವಾಗೂ ಬೀಜ ಹಾಕಿ ಹೆಂಗ್ ಮಾಡ್ತಿರ್ತಾರಲ್ಲ, ಹೆಂಗ್ ಬೇರೆ ಕಡೆಯಿಂದ ಸಸಿನಗಳನ್ನ ತಂದು ಹೆಂಗ್ ಮಾಡ್ತಾರಲ್ಲ, ಸೇಮ್ ಅದೇ ತರಾನೇ ಅದನ್ನ ಮಾಡ್ಕೋಬಹುದು. ಅವರು ಅವ್ರ ಮುಂಚೆ ಎಷ್ಟು ಗೊಬ್ಬರ ಕೊಡ್ತಿದ್ರು, ಎಷ್ಟು ಏನು ಯಾವ ಸ್ಪೇಸಿಂಗ್ ಅಲ್ಲಿ ಅವ್ರು ಮಾಡ್ತಿದ್ರು, ಸೇಮ್ ಅದೇ ತರನೇ ಅದೇ ತರದಲ್ಲೇನೆ ಅವರು ಮಾಡ್ಕೋಬಹುದು. ಯಾಕಂದ್ರೆ ಒಂದು ಬೆಳೆ ಚೆನ್ನಾಗಿ ಬರ್ಬೇಕಂದ್ರೆ ಅದ್ರ ಬೀಜ ಚೆನ್ನಾಗಿರ್ಬೇಕಂತ ಹೇಳ್ತೀವಿ. ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಒಂದು ಮಾತೇ ಹೇಳ್ತಾರೆ. ಅದಕ್ಕೆ ನಮ್ಮ ಬೆಳೆ ಚೆನ್ನಾಗಿ ಬರಬೇಕು, ನಮಗೆ ಒಳ್ಳೆ ಇಳುವರಿ ಬರ್ಬೇಕಂದ್ರೆ ನಮ್ಮದು ಮೂಲ ಏನು ಬೀಜ ಅಥವಾ ಸಸಿ ಇರೋದು ಅದು ಚೆನ್ನಾಗಿರ್ಬೇಕು, ರೋಗರಹಿತವಾಗಿರಬೇಕು, ಒಳ್ಳೆ ಮುಂದೆ ಫಸಲು ಕೊಡೋಂತ ಒಂದು ಸಸಿ ಆಗಿರ್ಬೇಕು ಅಂತಾರೆ. ತುಂಬಾ ಧನ್ಯವಾದ ಮೇಡಮ್, ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರೆ. ಈ ದಾಳಿಂಬೆಯಲ್ಲಿ ಸಸ್ಯ ಅಭಿವೃದ್ಧಿ ಹೇಗೆ ಮಾಡಬೇಕು ಮತ್ತು ರೋಗರಹಿತ ಸಸಿಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬಹುದು ಅಂತಂತೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ದಾಳಿಂಬೆಯಲ್ಲಿ ಸಸ್ಯ ಅಭಿವೃದ್ಧಿ ಹಾಗೂ ರೋಗರಹಿತ ಸಸಿಗಳ ಆಯ್ಕೆ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅಕ್ಷತಾ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಈಗ ಕೇಳಿ ಒಂದು ಜನಪದ ಗೀತೆ. ಕಿಟ್ಟಿ ತಳಲಾರೆ ಜ್ಞಾನ ಅಕ್ಕ ಕಳಿತ ನಾ ಕಿಟ್ಟಿ ಕಿಟ್ಟಿ ಜನಪದ ಗೀತೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಮುಂಗಾರು ಹಂಗಾಮಿಗೆ ಕೃಷಿ ಸಿದ್ಧತೆ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಬಿಒ ಮಲ್ಲಿಕಾರ್ಜುನರೊಂದಿಗೆ ಸಂದರ್ಶನ. ನಮಸ್ಕಾರ ಮಲ್ಲಿಕಾರ್ಜುನ ಅವರಿಗೆ. ನಮಸ್ಕಾರ ಸರ್. ಸರ್, ಈಗ ಇನ್ನೇನು ನಮ್ಮ ಮುಂಗಾರು ಪ್ರಾರಂಭವಾಗುವಂತ ಸಂದರ್ಭ, ಈಗ ನಮ್ಮ ರೈತರು ಬಹಳ ಬ್ಯುಸಿ ಆಗಿರ್ತಾರಂತ ಹೇಳ್ಬಹುದು. ಯಾಕಂದ್ರೆ ಈಗ ಭೂಮಿ ತಯಾರು ಮಾಡ್ಕೋಬೇಕು, ಬೀಜಗಳನ್ನ ತರಬೇಕಾಗುತ್ತೆ, ಗೊಬ್ಬರ ತರಬೇಕಾಗುತ್ತೆ, ಆಮೇಲೆ ಏನ್ ಬೆಳೆ ಬೆಳಿಬೇಕು ಅನ್ನೋದೆಲ್ಲ ಯೋಚನೆಯಲ್ಲಿ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರು ಈ ಮುಂಗಾರು ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕು, ಏನೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕು, ಅದ್ರ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡಿ. ಈಗ ಮೊದಲನೇದಾಗಿ ನಾವು ಹೇಳೋದಾದ್ರೆ ಮಾಗಿ ಹುಳುಮೆಯನ್ನ ಹೇಗೆ ಮಾಡಬೇಕು ನಮ್ಮ ರೈತರು? ಸರ್, ಈಗ ಏನ್ ನೀವು ಹೇಳಿದ್ರಲ್ಲ, ಇನ್ನ ಮುಂಗಾರು ಶುರುವಾಗುವ ಅಂತ ನಮಗೆ ಬರ್ತಾ ಇದೆ. ಮುಂಗಾರಿನಲ್ಲಿ ಏನು ಬೇಸಿಗೆ ಬೆಳೆ ಎಲ್ಲ ಕಟಾವಾದಷ್ಟು ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ರೈತ ಬಾಂಧವರು ಕೇಳ್ಕೊಳ್ಳೋದಂದ್ರೆ ಫಸ್ಟ್ ನೀವು ಭೂಮಿ ಸಿದ್ಧತೆ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಏನು ನಿಮಗೆ ಉಳಿದಂತ ಬೆಳೆ ಉಳಿಕೆಗಳೇನಿದಾವೋ ಅವಕ್ಕೆ ಬೆಂಕಿ ಹಚ್ಚಬೇಡಿ. ಬೆಂಕಿ ಹಚ್ಚೋ ಬದಲು ಅವನ್ನ ನಿಮ್ಮ ತಿಪ್ಪೆಗಳಿಗೆ ಹಾಕೊಂಡಾಗ ಅದು ಒಳ್ಳೆ ಉತ್ತಮವಾದ ಗೊಬ್ಬರ ಆಗುತ್ತೆ. ಒಂದೇದು. ಎರಡನೇದು, ಮಾಗಿ ಉಳುಮೆ ಅಂದ ತಕ್ಷಣ ನಾವು ಮಣ್ಣಿನ ಆಧಾರದ ಮೇಲೆ ಮಾಗಿ ಉಳುಮೆಗೆ ಹೋಗಬೇಕಾಗುತ್ತೆ. ಈಗ ಯಾಕೆ ಮಾಗಿ ಉಳುಮೆ ಮಾಡಬೇಕು ಅಂತಂದ್ರೆ, ನಮಗೆಲ್ಲ ಗೊತ್ತಿದೆ ಈಗ ಪ್ರತಿ ವರ್ಷನೂ ನಾವು ಏಕಬೆಳೆ ಪದ್ಧತಿಗೆ ಹೋಗ್ತಾ ಇದೀವಿ. ಈಗ ಉದಾಹರಣೆಗೆ ನಾವು ಮೆಕ್ಕೆಜೋಳ ಬಹಳ ಉತ್ತಮವಾದ ಮತ್ತೆ ಬಹಳ ಪ್ರಖ್ಯಾತವಾದ ಬೆಳೆ ಆಗ್ತಾ ಇದೆ. ಎಲ್ಲಾ ಕಡೆನೂ ಮೆಕ್ಕೆಜೋಳ ಬಿಟ್ಟರೆ ಬೇರೆ ಬೆಳೆಗಳು ಆಗ್ತಾ ಇಲ್ಲ. ಏಕಬೆಳೆ ಪದ್ಧತಿಗೆ ಹೋದಾಗ ಏನಾಗುತ್ತೆ, ಮಣ್ಣಿನಲ್ಲಿ ರೋಗಾಣುಗಳು ಮತ್ತು ಕೀಟಾಣುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಮಾಗಿ ಉಳುಮೆ ಅನಿವಾರ್ಯ ಆಗಿದೆ. ಮಾಗಿ ಉಳುಮೆ ಮಾಡೋದ್ರಿಂದ ಕಳೆದ ವರ್ಷ ಇಟ್ಟಂತ ಏನು ಮೊಟ್ಟೆಗಳು ಅಥವಾ ಕೋಶಗಳು ಭೂಮಿಯಲ್ಲಿದ್ರೆ ಅವೆಲ್ಲ ನಾವು ತೆಗೆದು ಬಿಡಬಹುದು. ಎರಡನೇದು, ಮಾಗಿ ಉಳುಮೆ ಮಾಡೋದ್ರಿಂದ ಮಳೆ ಬಂದಾಗ ಮಣ್ಣಿನ ಏನಾಗುತ್ತೆ, ನೀರು ಅಂದ್ರೆ ತೇವಾಂಶ ಇಟ್ಕೊಳ್ಳುವಂತ ಶಕ್ತಿ ಮಣ್ಣಿಗೆ ಒದಗಿಸುತ್ತೆ. ಹಾಗಾಗಿ ಮಾಗಿ ಉಳುಮೆ ಮಾಡೋದು ಬಹಳ ಸೂಕ್ತ. ಕಪ್ಪು ನೆಲ ಇದ್ರೆ ನೀವು ಎರಡರಿಂದ ಮೂರು ವರ್ಷಕ್ಕೆ ಒಂದೊಂದ್ಸರಿ ಏನಂತೀವಿ ನಾವು ಡೀಪ್ ಲೋಯಿಂಗ್ ಅಂತೀವಿ, ಅದನ್ನ ಮಾಡ್ಕೋಬಹುದು. ಕೆಂಪು ಮಣ್ಣಿದ್ರೆ ಪ್ರತಿ ವರ್ಷನೂ ನೀವು ಮಾಗಿ ಉಳುಮೆ ಮಾಡ್ಕೊಳ್ಳೋದ್ರಿಂದ ಮಣ್ಣಿನ ಫಲವತ್ತತೆ ಜೊತೆಗೆ ಏನಂತೀವಿ ನಾವು ಮಣ್ಣಲ್ಲಿರೋ ಅಕಸ್ಮಾತ್ ಏನಾಗುತ್ತೆ, ಏನು ಬೆಳೆ ಉಳಿಕೆಗಳೇನಿರುತ್ತೆ ಅವು ಮಣ್ಣಿಗೆ ಸೇರಿಕೊಂಡು ಇನ್ನು ಮಣ್ಣಿನ ಫಲವತ್ತತೆನ ಹೆಚ್ಚಕ್ಕೆ ಸಹಾಯಕಾರಿಯಾಗುತ್ತೆ. ಮತ್ತೆ ನೀವು ಯಾವಾಗಲೂ ಮಾಗಿ ಉಳುಮೆ ಮಾಡ್ಬೇಕಾದ್ರೆ ರೈತರು ಒಂದು ಗಮನ ಹರಿಸಬೇಕು, ನೀವು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ರಿ. ಯಾಕೆ ಅಂತಂದ್ರೆ ನೀವು ಇಳಿಜಾರಿಗೆ ಕೆಳಗೆ ಉಳುಮೆ ಮಾಡಿದ್ರೆ ಬಿದ್ದಂತ ಮಳೆ ನೀರು ಪೋಲಾಗ್ತಾ ಹೋಗುತ್ತೆ. ಇಳಿಜಾರಿಗೆ ಅಡ್ಡಲಾಗಿ ನೀವು ಉಳುಮೆ ಮಾಡಿದಾಗ ಮಣ್ಣಿನ ಸಂರಕ್ಷಣೆ ಜೊತೆಗೆ ನೀರಿನ ಸಂರಕ್ಷಣೆ ಆಗುತ್ತೆ, ಮಣ್ಣಲ್ಲಿ ನೀರು ಹಿಡ್ಕೊಳ್ಳುವಂತ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತೆ ನೀವು ಮುಂಗಾರಿಗೆ ಭೂಮಿ ಸಿದ್ಧತೆ ಮಾಡ್ಕೋಬೇಕಾರೆ ಇವೆಲ್ಲ ಗಮನಗಳನ್ನ ನೀವು ಗಮನ ಹರಿಸಬೇಕಾಗುತ್ತೆ. ನಾನು ಹೇಳಿದಂಗೆ ಯಾವುದೇ ಕಾರಣಕ್ಕೂ ಬೆಳೆ ಹೊಕ್ಕೆಗಳಿಗೆ ಬೆಂಕಿಯನ್ನ ಹಚ್ಚಬೇಡಿ. ಭೂಮಿ ಸಿದ್ಧತೆ ಒಂದು ರೀತಿ ಆಯ್ತು. ಇನ್ನು ನಮ್ಮ ರೈತರು ಒಂದು ಬೆಳೆಗಳ ಆಯ್ಕೆ, ಯಾವ ರೀತಿ ಯಾವ ಬೆಳೆ ಬೆಳಿಬೇಕು ಅಂದ್ರೆ ಬೀಜಗಳ ಆಯ್ಕೆ ಮಾಡ್ಕೋಬೇಕು, ಆಮೇಲೆ ಅವನ್ನ ಯಾವ ಬೆಳೆ ಬೆಳಿತೀವೋ ಆ ಬೀಜಗಳ ಒಂದು ಬೀಜೋಪಚಾರ ಮಾಡೋದಾಗಿರ್ಬೋದು, ಇದನ್ನ ಯಾವ ರೀತಿ ಮಾಡಬೇಕಾಗುತ್ತೆ? ಸರ್, ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಇಲ್ಲಿ ನಮ್ಗೆ ಏಕ ಬೆಳೆ ಪದ್ಧತಿಗೆ ನಾವು ಬಹಳ ಹೋಗ್ತಾ ಇದೀವಿ. ಅದರಲ್ಲೂ ಬಹಳ ಮುಖ್ಯವಾಗಿ ಮೆಕ್ಕೆಜೋಳ. ರೈತ ಬಾಂಧವರು ಮೆಕ್ಕೆಜೋಳನ ಈಗಂತೂ ನಾವು ಮೆಕ್ಕೆಜೋಳ ಬೆಳೆಯೋದು ಬೇಡ ಅನ್ನಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಈ ದರ ದಿನ ದಿನಕ್ಕೂ ದರ ಏರ್ತಾ ಇದೆ, 2000 ಇಂದ 2300 ತನಕ ಹೋಗಿದೆ. ಹಾಗಾಗಿ ಮತ್ತೆ ಆಮೇಲೆ ಅಡಿಕೆ ಬೆಳೆ ವಿಸ್ತರಣೆ ಜಾಸ್ತಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆಯಕ್ಕೆ ಜಾಗನೇ ಇರದೇ ಇರಬಹುದು. ಅದಕ್ಕೆ ಈ ಏನು ನಾವು ಫೀಲ್ಡ್ ಕ್ರಾಪ್ಸ್ ಅಂತೀವೋ, ಈ ಫೀಲ್ಡ್ ಕ್ರಾಪ್ಸ್ಗೆ ಮುಂದಿನ ದಿನಗಳ ಆದ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಮುಂಗಾರು ಹಂಗಾಮಿನಲ್ಲಿ ಬಹಳ ಮುಖ್ಯವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ರೈತರುಗಳು ಈ ಮೆಕ್ಕೆಜೋಳ ಬೆಳೆಯೋದೊಂದು ಒಂದು ಅಭ್ಯಾಸ ಇದ್ರೆ, ಇನ್ನೊಂದು ರಾಗಿನೂ ಸಹ ಬೆಳೀತಾರೆ ರೈತ ಬಾಂಧವರು. ಈ ಮೆಕ್ಕೆಜೋಳನ ಬೆಳೆಯುವಂತ ರೈತರುಗಳಿಗೆ ಕಿವಿ ಮಾತೇನಪ್ಪ ಅಂತಂದ್ರೆ, ನೀವು ಮೆಕ್ಕೆಜೋಳ ಬೆಳೆಯೋದೇ ಆದ್ರೆ ಬೀಜೋಪಚಾರ ಕಡೆ ಹೆಚ್ಚು ಗಮನ ಕೊಡಿ. ಬೀಜೋಪಚಾರ ಅಂತಂದ್ರೆ ಜೈವಿಕ ಗೊಬ್ಬರ, ಜೈವಿಕ ಗೊಬ್ಬರಗಳಾದ ಅಜೋಸ್ಪಿರಿಲಮ್ಮು, ರಂಜಕ ಕರಗಿಸುವ ಗೊಬ್ಬರ PSP, ಈ ಬೀಜ ಉಪಚಾರ ಮಾಡಿ ನೀವು ಬಿತ್ತನೆ ಮಾಡೋದ್ರಿಂದ ನೀವು ಹಾಕುವಂತ ರಾಸಾಯನಿಕ ಗೊಬ್ಬರದ ಮೇಲೆ ಅವಲಂಬನೆ ನಾವು ಕಡಿಮೆ ಮಾಡಬಹುದು. ಯಾಕೆಂದ್ರೆ ಮೆಕ್ಕೆಜೋಳ ಅಂತ ತಕ್ಷಣ ರಾಕ್ಷಸ ಬೆಳೆ ಅಂತೀವಿ. ನೀವೆಷ್ಟು ಪೋಷಕಾಂಶ ಹಾಕ್ತೀರೋ ಅಷ್ಟು ಪೋಷಕಾಂಶ ನಿಮ್ಮ ಭೂಮಿಯಿಂದ ಕಿತ್ಕೊಳ್ಳುತ್ತೆ. ಈ ಪೋಷಕಾಂಶ ನಿರ್ವಹಣೆ ಕಡೆ ನಾವು ಹೆಚ್ಚು ಗಮನ ಕೊಡಲೇಬೇಕಾಗಿದೆ. ಈ ಪೋಷಕಾಂಶ ನಿರ್ವಹಣೆ ಅಂದ ತಕ್ಷಣ ನಾವು ಯಾವಾಗಲೂ ಜೈವಿಕ ಗೊಬ್ಬರಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಸೂಕ್ತ. ಅದೇ ತರ ರಾಗಿ ಬೆಳೆಗೆ ಹೋದಾಗಲೂ ಅಷ್ಟೇ, ಈ ರಾಗಿ ಬೆಳೆಯಲ್ಲಿ ಜೈವಿಕ ಗೊಬ್ಬರಗಳು ಅಜೋಸ್ಪಿರಿಲಮ್, ಆಸ್ಟ್ರೋಬ್ಯಾಕ್ಟರ್, ಈ PSP ಇವನ್ನ ಬಳಕೆ ಮಾಡಿ ಬಿತ್ತನೆ ಮಾಡೋದು ಬಹಳ ಸೂಕ್ತ. ಪ್ರತಿ ಎಕರೆ ಬೀಜಕ್ಕೆ 500 ಗ್ರಾಂ ಅಜೋಸ್ಪಿರಿಲಮ್ ಆಗಿರ್ಬೋದು, PSP ಆಗಿರ್ಬೋದು, ಲೇಪನೆ ಮಾಡಿ ಬಿತ್ತನೆ ಮಾಡಬೇಕು. ಈ ಬೀಜೋಪಚಾರ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ರೈತ ಬಂದವರು ಈ ಬೆಲ್ಲದ ನೀರು ಅಂತೀವಿ, ಈ ಬೆಲ್ಲದ ನೀರು ಡಿಕಾಕ್ಷನ್ ಅಂತ ನಾವು ಬೆಲ್ಲದ ನೀರು ಮಾಡ್ಕೊಂಡು ಆ ಬೆಲ್ಲದ ನೀರನ್ನ ಅದ್ರ ಮೇಲೆ ಲೇಪನೆ ಮಾಡಬೇಕು. ಲೇಪನೆ ಮಾಡಿದ ನಂತರ ಚಿಮುಕಿಸ್ಬೇಕು. ಚಿಮುಕಿಸಿದ ನಂತರ ಈ ಜೈವಿಕ ಗೊಬ್ಬರಗಳನ್ನ ಹಾಕಿದ್ರೆ ಅದೆಲ್ಲ ಅಂಟ್ಕೊಂಡು ನೀವು ಬಿತ್ತನೆ ಮಾಡೋಕ್ಕೆ ಬಹಳ ಸೂಕ್ತ ಆಗುತ್ತೆ. ಮತ್ತೆ ನೀವು ಒದಗಿಸುವ ರಾಸಾಯನಿಕ ಗೊಬ್ಬರವಾದ ಸಾರಜನಕ, ಈ ಸಾರಜನಕ ಗೊಬ್ಬರನ 10-15% ಅಷ್ಟು ಕಡಿಮೆ ಮಾಡಬಹುದು. ಅದರಿಂದ ನಿಮ್ಗೇನ್ ಲಾಭ ಅಂತಂದ್ರೆ, ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತಾ ಹೋಗುತ್ತೆ ಸರ್. ಈಗ ತಾವು ಪ್ರಾರಂಭದಲ್ಲಿ ಹೇಳಿದ್ರೆ ನಮ್ಮ ಬಹಳಷ್ಟು ರೈತರು ಏಕಬೆಳೆ ಪದ್ಧತಿಗೆ ಹೋಗ್ತಾರಂತೇಳಿ, ನಾವು ಈ ಮೊದಲು ನಮ್ಮ ರೈತರು ಸಾಕಷ್ಟು ಅಂತರ ಬೆಳೆಗಳು ಅಂದ್ರೆ ಅಕ್ಕಡಿ ಬೆಳೆಗಳನ್ನೇ ಬೆಳೀತಿದ್ರು. ಶೇಂಗಾದಲ್ಲಿ ತೊಗರಿ ಹಾಕೋದು, ಇಲ್ಲ ಅಲಸಂದಿ ಹಾಕೋದು, ಇಲ್ಲ ಗುರೆಳ್ಳೆ ಬೆಳೆಯೋದು, ಅದೇ ರೀತಿ ಮೆಕ್ಕೆಜೋಳದಲ್ಲಿ ಅಂತರ ಬೆಳೆ, ಈಗ ತೊಗರಿ ಬೆಳೆಯೋದು, ಈ ತರ ಎಲ್ಲ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಿದ್ರು. ಇತ್ತೀಚೆಗೆ ಅವು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತದೆ. ಅಂತರ ಬೆಳೆಗಳ ಒಂದು ಪ್ರಾಮುಖ್ಯತೆ ಎಷ್ಟಿರುತ್ತೆ, ಅದನ್ನ ಯಾವ ರೀತಿ ಅವರು ಮಾಡಬಹುದು? ಸರ್, ನೀವು ಹೇಳಿದ್ದು ಬಹಳ ಸತ್ಯವಾದ ಮಾತು. ಯಾಕೆಂದ್ರೆ ಈ ಬಹಳಷ್ಟು ಸರಿ ನಾವೆಲ್ಲ ಅಥವಾ ನೋಡಿದಾಗ ಮಣ್ಣಿನ ಫಲವತ್ತತೆ ಕಾಪಾಡ್ಕೋಬೇಕು ಅಂದ್ರೆ ಅಂತರ ಬೆಳೆಗಳು ಮಾಡಬೇಕು ಅಂತ ಹೇಳ್ತೀವಿ. ಏಕಬೆಳೆ ಪದ್ಧತಿಗೆ ರೈತರು ಹಲವಾರು ಕಾರಣಗಳು ಕೊಡ್ತಾರೆ. ಯಾಕೆ ಏಕಬೆಳೆ ಪದ್ಧತಿಗೆ ಹೋಗ್ತೀವಿ ಅಂದ್ರೆ, ನಾವು ಈ ಮೆಕ್ಕೆಜೋಳ ತಕೊಂಡು ಮುಂದೆ ತರಕಾರಿ ಮಾಡ್ತೀವಿ, ಮೆಕ್ಕೆಜೋಳ ತಕೊಂಡು ಮುಂದೆ ಸೂರ್ಯಕಾಂತಿ ಹಾಕ್ತೀವಿ, ಇವೆಲ್ಲ ಕೆಲವು ಪ್ರಶ್ನೆಗಳಿರುತ್ತೆ. ಮತ್ತೆ ಯಾರು ಏನೂ ಮಾಡಲ್ವಲ್ಲ ಅಂತ ರೈತ ಬಂದವರು, ನೀವು ಅಂತರ ಬೆಳೆಗೆ ಹೋಗೋದು ಬಹಳ ಸೂಕ್ತ. ಯಾಕೆಂದ್ರೆ ಏಕಬೆಳೆ ಪದ್ಧತಿಗೆ ಹೋದಾಗ ಮಳೆ ಅಭಾವ ಆಗಿರ್ಬೋದು, ಮಳೆ ಹೆಚ್ಚಾಗ್ಬೋದು, ಮಳೆ ಕಡಿಮೆ ಆಗ್ಬೋದು. ಈ ನಾವೇನಂತೀವಿ, ನಮ್ಮ ಕೃಷಿ ಭಾರತದ ಕೃಷಿ ನಾವೇನು ಈಗ ಮುಂಗಾರು ನಾವು ಜೂಜಾಟ ಅಂತಿರ್ತೀವಿ ಒಂದೊಂದ್ಸರಿ, ನಾವು ಮಳೆ ಜೊತೆಗೆ ಜೂಜಾಟ ಆಡಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ನಾವು ಈ ಮಳೆ ನಂಬಿ ಬೆಳೆ ಮಾಡ್ತಾ ಇರ್ತೀವಿ. ಅದು ಎಕ್ಸ್ಪೆಷಲಿ ಇವೆಲ್ಲ ರೈನ್ ಫೆಡ್ ಕ್ರಾಪ್ಸು. ಈ ರೈನ್ ಫೆಡ್ ಅಂದ್ರೆ ಮಳೆ ಆಧಾರಿತ ಕೃಷಿಯಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನ ಬೆಳ್ಕೊಳ್ಳೋದು ಬಹಳ ಸೂಕ್ತ, ಅದು ಸಿದ್ಧಾಂತ. ಯಾಕೆ ಅಂತಂದ್ರೆ ಮಳೆ ಆಧಾರಿತ ಕೃಷಿಯಲ್ಲಿ ನಾವು ನಷ್ಟನ ಜಾಸ್ತಿ ಅನುಭವಿಸಿರ್ತೀವಿ. ಒಂದ್ರಲ್ಲಿ ನಷ್ಟ ಆದ್ರೆ ಇನ್ನೊಂದ್ರಲ್ಲಿ ಲಾಭ ಬರಬೇಕಪ್ಪ, ಆತರ ನಾವು ಪ್ಲಾನ್ ಮಾಡ್ಕೋಬೇಕು. ಅದಕ್ಕೆ ಕ್ರಾಪ್ ಪ್ಲಾನಿಂಗ್ ಅಂತೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಏನಾಗಿದೆ, ರೈತರಲ್ಲಿ ನಮಗೆ ಕ್ರಾಪ್ ಪ್ಲಾನಿಂಗ್ ಅನ್ನೋದೇ ಇಲ್ಲ. ಯಾಕೆ ಕ್ರಾಪ್ ಪ್ಲಾನಿಂಗ್ ಇಲ್ಲ ಅಂದ್ರೆ ಏಕಬೆಳೆ ಪದ್ಧತಿಗೆ ಹೋಗಿದೆ. ಬಹಳಷ್ಟು ರೈತ ಬಾಂಧವರು ಈಗೇನು ನಾವು ಮುಂದುವರಿದ ರೈತ ಅಥವಾ ಏನು ಉತ್ತಮ ರೈತರು ಅಥವಾ ಪ್ರಗತಿಪರ ರೈತರು ಅಂತೀವಿ, ಅವ್ರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂತಾರೆ. 10 ಎಕರೆ ಇದ್ರೆ 2 ಎಕರೆಗೆ ಹತ್ತಿ, 1-2 ಎಕರೆಗೆ ಮೆಕ್ಕೆಜೋಳ, 1-2 ಎಕರೆಗೆ ತೊಗರಿ, ಅಲಸಂದಿ, ಎಲ್ಲಾ ತರದ ಬೆಳೆಗಳನ್ನ ಬೆಳ್ಕೊಂಡು ಯಾವ್ದಾರ ಒಂದು ಬೆಳೆಯಲ್ಲಿ ನಮಗೆ ಲಾಭ ಸಿಗೋ ರೀತಿಯಲ್ಲಿ ಮಾಡ್ಕೋತಾರೆ. ಎಕ್ಸ್ಪೆಷಲಿ ಮೆಕ್ಕೆಜೋಳ ಬೆಳೆಯುವಂತ ರೈತರು, ಈಗ ಮೆಕ್ಕೆಜೋಳ ವಿಸ್ತರಣೆ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಅಂತ ರೈತ ಬಂದವರು ತೊಗರಿಯನ್ನು ಅಂತರ ಬೆಳೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ತೊಗರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ BRG 5 ಅನ್ನೋದು ಕೆಂಪು ಕಾಳಿನ ತೊಗರಿ, ಇದು ಇದನ್ನ ನೀವು ಅಂತರ ಬೆಳೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅವಧಿನೂ ಕಡಿಮೆ ಇದೆ. ಸುಮಾರು 170-180 ದಿವಸಗಳಾಗಿ ಇದು ಕಟಾವ್ ಬಂದ್ಬಿಡುತ್ತೆ. ಆಮೇಲೆ ಇಲ್ಲ ನಮಗೆ ಇದಕ್ಕಿಂತ ಅವಧಿ ಕಡಿಮೆ ಬೇಕು ಅಂದ್ರೆ TS3R ಅಂತಿದೆ, ರಾಯಚೂರು ವಿಶ್ವವಿದ್ಯಾಲಯ ಬಿಡುಗಡೆ ಅಂತ ವೆರೈಟಿ. ಇದು ಕೇವಲ ನಿಮಗೆ 160 ದಿವಸದೊಳಗೆ ಕಟಾವ್ ಬಂದ್ಬಿಡುತ್ತೆ. ಇದು ಸಹ ಕೆಂಪು ಕಾಳು. ಮತ್ತೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ನಮಗೆ ಅವಧಿ ಜಾಸ್ತಿ, ಏನ್ ನೋಡ್ರಿ, ಯಾವುದೇ ಬೆಳೆ ತಗೊಳ್ರಿ, ಅವಧಿ ಎಲ್ಲಿ ಜಾಸ್ತಿ ಇರುತ್ತೋ ಇಳುವರಿ ಜಾಸ್ತಿ ಇರುತ್ತೆ. ಅದರಲ್ಲಿ ತೊಗರಿಯಲ್ಲಿ BRG 1 BRG 2, ನೀವು ತುಮಕೂರು ಸುತ್ತಮುತ್ತ ಭಾಗದಲ್ಲಿ ಹೋದ್ರೆ ಈ BRG ಮತ್ತು BRG 1-2 ಇವರು ಏಕ ಬೆಳೆಯಾಗಿ ಬೆಳೀತಾರೆ. ಈಗ ಅಂತರ ಬೆಳೆ ಅಂತ ತಕ್ಷಣ ಮೆಕ್ಕೆಜೋಳದಲ್ಲಿ ಮಾತ್ರ ಬೆಳಿಬೇಕು ಅಂತಿರಲಿಲ್ಲ, ನೀವು ಶೇಂಗಾದಲ್ಲಿ ತೊಗರಿ ಹಾಕೊಳ್ಳಿ, ಅಡಿಕೆಯಲ್ಲಿ ತೊಗರಿ ಹಾಕೊಳ್ಳಿ, ಅಡಿಕೆ ಸಣ್ಣ ಅಡಿಕೆ ಗಿಡಗಳಲ್ಲಿ ನೀವು ಒಂದೊಂದು ಸಲ ತೊಗರಿ ಹಾಕೋಬಹುದು. ಆಮೇಲೆ ನೀವು ಬೇರೆ ಬೇರೆ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ತೊಗರಿ ಬೆಳ್ಕೋಬಹುದು. ಅಂತ ಸಂದರ್ಭದಲ್ಲಿ ರೈತ ಬಾಂಧವರು BRG 1 BRG 2, ಈ BRG 1 ಮತ್ತು BRG 2 ಡ್ಯುವೆಲ್ ಪರ್ಪಸ್ ಅಂತೀವಿ ಸರ್. ಅಂದ್ರೆ ನಿಮಗೆ ಕಾಳಿಗಾಗೂ ಬರುತ್ತೆ, ಮತ್ತೆ ನೀವು ಏನು ಟೇಬಲ್ ಪರ್ಪಸ್ ಅಂದ್ರೆ ತರಕಾರಿಯಾಗೂ ನೀವು ಉಪಯೋಗ ಮಾಡ್ಕೋಬಹುದು. ಹಾಗಾಗಿ ಈ ಡ್ಯುವೆಲ್ ಪರ್ಪಸ್ ಇರುವಂತ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಮತ್ತೆ ಏನು ಮೆಕ್ಕೆಜೋಳ ಜೊತೆಗೆ ಯಾಕೆ ತೊಗರಿನ ಆಯ್ಕೆ ಮಾಡ್ಕೊತೀವಿ ಅಂತಂದ್ರೆ, ನಿಮಗೆ ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಕುಗ್ತಾ ಇದೆ. ಬಹಳಷ್ಟು ರೈತ ಬಾಂಧವರು ಹೇಳ್ತಾರೆ, ಸರ್ ನನ್ನ ಮಣ್ಣು ದಿನ ದಿನಕ್ಕೂ ಫಲವತ್ತತೆ ಹೆಚ್ಚು ಮಾಡ್ಬೇಕಪ್ಪ ಅಂತಂದ್ರೆ ಅಂತರ ಬೆಳೆ ಮಾಡಿದ್ರೆ ತೊಗರಿ ಎಲೆಗಳು ಏನ್ ಬೀಳ್ತವ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮತ್ತೆ ಇಲ್ಲಿ ನಮಗೆ ಬಹಳಷ್ಟು ಸಲ ನಾವು ರೈತ ಬಾಂಧವರು ಕೇಳ್ಕೋತಾರೆ, ಸರ್ ತೊಗರಿಯಲ್ಲಿ ನಮಗೆ ಅಧಿಕ ಇಳುವರಿ ಕೊಡೋಂತ ಹೈಬ್ರಿಡ್ ಕೊಡ್ರಿ ಅಂತ. ರೈತರಲ್ಲ ಹೇಳ್ತೀನಿ, ಯಾವುದೇ ತರ ಹೈಬ್ರಿಡ್ ತೊಗರಿಯಲ್ಲಿ ಬಂದಿಲ್ಲ. ನಿಮಗೆ ಯಾರು ಹೈಬ್ರಿಡ್ ಬಂದಿದೆ ಅಂತಂದ್ರೆ ನೀವು ನಂಬೇಡಿ, ಹೈಬ್ರಿಡ್ ಅನ್ನೋದು ಇಲ್ಲೇ ಇಲ್ಲ. ಎಲ್ಲ ಅಧಿಕ ಇಳುವರಿ ಕೊಡುವಂತ ತಳಿಗಳು TS3R ಆಗಿರ್ಬೋದು, BRG 5 ಆಗಿರ್ಬೋದು BRG 1 ಆಗಿರ್ಬೋದು BRG 2. ಈ ಬೆಳೆಗಳನ್ನ ನೀವು ಶೇಂಗಾದಲ್ಲಿ ಅಂತರ ಬೆಳೆ ಮಾಡ್ರಿ, ಮೆಕ್ಕೆಜೋಳದಲ್ಲಿ 6 ಸಾಲಿಗೆ 1 ಸಾಲ ಹಾಕ್ರಿ, ಶೇಂಗಾದಲ್ಲಿ 8-10 ಸಾಲಿಗೆ 1 ಸಾಲ ಹಾಕ್ರಿ, ರಾಗಿಯಲ್ಲಿ 6-8 ಸಾಲಿಗೆ 1 ಸಾಲ ಹಾಕ್ರಿ. ಈ ತರ ಅಂತರ ಬೆಳೆಗಳು ಮಾಡೋದ್ರಿಂದ ನೀವು ಇನ್ಶೂರೆನ್ಸ್ ಅಂತ ಏನ್ ಕರಿತೀವ, ನಮಗೆ ಯಾವ್ದಾರ ಒಂದು ಬೆಳೆಯಲ್ಲಿ ನಷ್ಟ ಆದ್ರೆ ಈ ಬೆಳೆಯಲ್ಲಿ ನಾವು ಲಾಭನ ತೆಗೆದುಕೊಳ್ಳಬಹುದು ಅನ್ನೋದು ಅಂತರ ಬೆಳೆ ಮಾಡಬೇಕಾದ ಅನಿವಾರ್ಯ ಮತ್ತು ಅಗತ್ಯ ಆಗಿದೆ ಸರ್. ಈಗ ನಮ್ಮ ರೈತರು ಬೆಳೆಗಳನ್ನು ಆಯ್ಕೆ ಮಾಡಬೇಕಾದ್ರೆ ಅಂದ್ರೆ ಏನು ಬೆಳಿಬೇಕು, ಅದಕ್ಕೆ ತಾವು ಬೀಜಗಳನ್ನ ಹಿಂದಿನ ವರ್ಷ ಏನು ಬೆಳೆದಿರ್ತಾರ ಅದರಲ್ಲೇ ಬೀಜ ತೆಗೆದಿಟ್ಕೊಂಡು ಅದೇ ಬೀಜಗಳನ್ನ ಮುಂದಿನ ಒಂದು ಸೀಸನ್ಗೆ ಹಂಗಾಮಿಗೆ ಅವರು ಬಳಸ್ತಾರೆ, ಇದು ಎಷ್ಟು ಸೂಕ್ತ ಅಂತೀರಾ? ಸರ್, ಬಹಳಷ್ಟು ರೈತ ಬಾಂಧವರು ಇತ್ತೀಚಿನ ದಿನಗಳಲ್ಲಿ ನಾನು ರೈತ ಬಾಂಧವರಲ್ಲಿ ಯಾವಾಗಲೂ ಅಷ್ಟು ಹೇಳ್ತಾ ಇರ್ತೀನಿ, ಏನಂದ್ರೆ ಏಕದಳ ಧಾನ್ಯಗಳು ಉದಾಹರಣೆಗೆ ರಾಗಿ, ಭತ್ತ ಮತ್ತೆ ಆಮೇಲೆ ಗೋಧಿ, ಕೆಲವು ಬೆಳೆಗಳಲ್ಲಿ ನಾವು ಬೀಜನ ಇಟ್ಕೊಂಡು ಬಿತ್ತನೆ ಮಾಡಬಹುದು. ಹೈಬ್ರಿಡ್ ಮೆಕ್ಕೆಜೋಳದಲ್ಲಿ ಬರಲ್ಲ ಇಟ್ಕೊಂಡು ಮಾಡಕ್ಕೆ. ಈಗ ರಾಗಿಯಲ್ಲಿ ಬರುವಂತ ತಳಿಗಳು ಉದಾಹರಣೆಗೆ ರಾಗಿಯಲ್ಲಿ ML 365, L5, ಆಮೇಲೆ INDA 5, ಆಮೇಲೆ PR 202, GPU 28, 48, ಈ ತರ ತಳಿಗಳಿದ್ದಾವೆ. ಈ ತಳಿಗಳಲ್ಲಿ ನಾನು ರೈತರು ಕೇಳ್ಕೊಳ್ಳೋದಂದ್ರೆ, ಈ ತಳಿಗಳ ಬೀಜಗಳನ್ನ ನೀವು ಬೇಸಿಗೆಯಲ್ಲಿ ಬಂದಂತ ಬೀಜ ಆಗಿರ್ಬೋದು ಅಥವಾ ಮುಂಗಾರಲ್ಲಿ ಬೆಳೆದಂತ ಬೀಜ ಆಗಿರ್ಬೋದು, ಅತಿ ಹೆಚ್ಚು ಉತ್ತಮವಾಗಿರುವಂತ ಏನು ನಾವಂತೀವಿ ಬೀಜಗಳನ್ನ ಅಥವಾ ತೆನೆಗಳನ್ನ ಆಯ್ಕೆ ಮಾಡಿಕೊಂಡು ಈ ಬೀಜಗಳನ್ನ ಪುನರ್ಬಳಕೆ ಮಾಡಬಹುದು. ಇದು ಬಹಳ ಸೂಕ್ತ. ಹೈಬ್ರಿಡ್ಗಳಲ್ಲಿ ಪುನರ್ಬಳಕೆ ಮಾಡೋಕ್ಕೆ ಬರಲ್ಲ. ಅಲಸಂದಿ, ಉದ್ದು, ಹುರುಳಿ, ತೊಗರಿ ಇವನ್ನೆಲ್ಲ ಪುನರ್ಬಳಕೆ ಮಾಡ್ಬೋದು. ನಾವು ರೈತರು ಏನು ಮಾಡ್ತೀವಿ, ಎಲ್ಲ ಬೀಜ ಮಾರಾಟ ಮಾಡ್ತೀವಿ, ಮತ್ತೆ ನಾವು ಕ್ಯೂ ನಿಂತ್ಕೊಂಡು ಬೀಜ ತಗೊಳಕ್ ಹೋದಾಗ ನೀವು ಮಾರದಂಥ ಬೀಜ 5,000 ಇರುತ್ತೆ, ಅಲ್ಲಿ ತಗೊಳಕ್ ಹೋದಾಗ 10,000 ಆಗುತ್ತೆ. 100 ರೂಪಾಯಿ ಕೆಜಿ ತೊಗರಿ ಅಂತೀವಿ, ಯಾಕಂದ್ರೆ ಬೀಜಕ್ಕೆ ರೇಟ್ ಅಂದ್ರೆ ರೇಟ್. ಅದಕ್ಕೆ ರೈತ ಬಾಂಧವರು ಬೀಜಗಳ ಆಯ್ಕೆ ಮಾಡ್ಕೋಬೇಕ್ರೆ ತಮ್ಮಲ್ಲೇ ಇರುವಂತ ಏಕದಳ ಧಾನ್ಯ ಆಗಿರ್ಬೋದು, ದ್ವಿದಳ ಧಾನ್ಯ ಆಗಿರ್ಬೋದು, ಹೈಬ್ರಿಡ್ ಹೊರತುಪಡಿಸಿ ನಾವು ಅದೇ ಬೀಜಗಳನ್ನ ಪುನರ್ಬಳಕೆ ಮಾಡಬಹುದು. ಈ ಪುನರ್ಬಳಕೆ ಮಾಡ್ಬೇಕಾದ್ರೆ ರೈತರು ಗಮನಿಸಬೇಕಾದೇನಪ್ಪ ಅಂತಂದ್ರೆ ಇದರಲ್ಲಿರುವಂತಹ ಜೊಳ್ಳು ಬೀಜಗಳನ್ನ ತೆಗಿಬೇಕು, ಕ್ಲೀನ್ ಆಗಿ ಇದನ್ನ ಏನೋ ಸಾಣಿಸ್ಬಿಟ್ಟು ಮಣ್ಣು ಕಸ ಕಡ್ಡಿ ಎಲ್ಲ ತೆಗೆದು ಉತ್ತಮವಾಗಿರುವಂತ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು. ಈ ಉತ್ತಮವಾಗಿರೋ ಬೀಜಗಳಿಗೆ ಮತ್ತೆ ಬೀಜೋಪಚಾರ ಮಾಡಬಹುದು. ಈಗ ತೊಗರಿ ಆದ್ರೆ ರೈಸೋಬಿಯಂ, ಮತ್ತೆ ಆಮೇಲೆ ಬಹಳಷ್ಟು ರೈತರು ಅಂತಾರೆ, ಸರ್ ನಾವು ತೊಗರಿ ಮನೆ ಬೀಜ ಹಾಕಿದ ತಕ್ಷಣ ಬೇರ್ಕೊಳೆ ರೋಗ ಬರುತ್ತೆ ಸರ್, ಅಥವಾ ಸಿಡೆ ಇದಾಗ್ತದೆ, ಆಮೇಲೆ ಸೊರಗು ರೋಗ ಬರುತ್ತೆ ಅಂತೀವಿ. ಇಂಥ ಸಂದರ್ಭಗಳಲ್ಲಿ ನಿಮ್ಗೆ ಈ ತರ ರೋಗ ಲಕ್ಷಣಗಳು ನಿಮ್ ಕಳೆದ ವರ್ಷ ಕಂಡಿದ್ರೆ ಟ್ರೈಕೋಡರ್ಮ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ನಿಮಗೇನು ಕೊಳೆ ರೋಗ ಅಂತ ಅಂತೀವೋ ಈ ಕೊಳೆ ರೋಗದ ನಿರ್ವಹಣೆ ಮಾಡಬಹುದು. ಮತ್ತೆ ರೈಸೋಬಿಯಂ ಬಳಕೆ ಮಾಡೋದ್ರಿಂದ ಬೇರಲ್ಲಿರೋ ಗಂಟುಗಳನ್ನ ಜಾಸ್ತಿ ಆಗಿ ಇಳುವರಿನೂ ಸಹ ನಿಮ್ಗೆ ಹೆಚ್ಚಾಗುತ್ತೆ, ಮತ್ತೆ ಸಾರಜನಕ ಸ್ಥಿರೀಕರಣ ಮಾಡುತ್ತೆ. ಭೂಮಿಯಲ್ಲಿ ಗಾಳಿಯಲ್ಲಿರೋ ಸಾರಜನಕನ ಹಿಡಿದಿಟ್ಕೊಂಡು ಬೆಳೆಗಳಿಗೆ ಒದಗಿಸೋದ್ರಿಂದ ಬೆಳೆಗಳು ಉತ್ತಮವಾಗಿ ಇಳುವರಿನೂ ಸಿಗುತ್ತೆ. ಮತ್ತೆ ಈಗೇನು ನಾವು ಅಂತೀವಿ, ಇತ್ತೀಚಿನ ದಿನಗಳಲ್ಲಿ ನಮ್ಗೊಂದು ಇದಿದೆ ಏನಪ್ಪಾ ಅಂತಂದ್ರೆ, ಯಾವುದೇ ತರದ ಬೀಜೋಪಚಾರ ಮಾಡದೇ ಇದ್ರು ನಮ್ಮ ಬೆಳೆ ಚೆನ್ನಾಗಿ ಬೆಳಿಬಹುದು ಸರ್, ನಿಜವಾಗ್ಲೂ ಬೆಳಿಬಹುದು, ಬೆಳೆಯಲಾರ ಅಂತ ಹೇಳಲ್ಲ. ಬಟ್ ನಿಮ್ಮ ಮಣ್ಣಲ್ಲಿ ರೋಗಾಣುಗಳು ಜಾಸ್ತಿ ಇದ್ರೆ ಆ ರೋಗಾಣುಗಳು ದ್ವಿಗುಣ ಆಗ್ತಾ ಹೋಗ್ತವೆ. ಆ ರೋಗಾಣುಗಳು ನಿಲ್ಲಿಸ್ಬೇಕಪ್ಪ ಅಂತಂದ್ರೆ ಈ ತರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದು ಬಹಳ ಸೂಕ್ತ ಸರ್. ನಾವು ಕಳೆದ ಒಂದು 3 ವರ್ಷದಿಂದ ನಾವು ಗಮನಿಸಿದ್ರೆ, ಒಂದು ಸರಿ ಸಾಧಾರಣ ಮಳೆ ಬಂದು ಒಳ್ಳೆ ಇಳುವರಿ ಬಂತ, ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಮೊಳಕಾಲ್ಮೂರು ತಾಲೂಕುಗಳಲ್ಲಿ, ಆಮೇಲೆ ದಾವಣಗೆರೆ ಜಿಲ್ಲೆ ಜಗಳೂರು ಈ ಕಡೆ ಎಲ್ಲ ಶೇಂಗಾ ಬೆಳೆ ಬೆಳೆದ್ರು, ಒಳ್ಳೆ ಇಳುವರಿ ತಗೊಂಡ್ರು. ಆದರೆ ಕಳೆದ 2 ವರ್ಷಗಳಲ್ಲಿ 1 ವರ್ಷ ಮಳೆ ಜಾಸ್ತಿ ಆಗಿ ಬೆಳೆ ಇಳುವರಿ ಕೈಗೆ ಸಿಗಲಿಲ್ಲ. ಕಳೆದ ವರ್ಷ ಕೊನೆಯ ಹಂತದಲ್ಲಿ ಸಾಕಷ್ಟು ಮಳೆ ಬಂದು ನಮಗೆ ಬೆಳೆದದ್ದ ಬೆಳೆ ಕೈಗೆ ಸಿಗಲಿಲ್ಲ ಸರ್. ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಯಾವ ಬೆಳೆ ಬೆಳಿಬೇಕು ಅಥವಾ ಯಾವ ಬೀಜನ ಆಯ್ಕೆ ಮಾಡ್ಕೋಬೇಕು ಅಂತ ಏನು ಮಾಡಿದ್ರೆ ಅವರಿಗೆ ತಮ್ಮ ಬೆಳೆ ಕೈಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ? ಬೆಳೆಗಳ ಆಯ್ಕೆ ಮಾಡ್ಕೊಳ್ಳೋ ಸ್ವತಂತ್ರ ರೈತರಿಗಿದೆ. ಈಗ ರೈತರು ಬೆಳೆಗಳ ಆಯ್ಕೆ ಮಾಡಬೇಕಾದ್ರೆ ತುಂಬಾ ಗಮನಿಸಬೇಕಾಗುತ್ತೆ. ಏನ್ ಗಮನ ಅಂತಂದ್ರೆ ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ಎಣ್ಣೆಕಾಳು ಬೆಳೆಗಳಿಗೆ ಅಷ್ಟೊಂದು ಆದ್ಯತೆ ಕೊಡ್ತಾ ಇಲ್ಲ. ನಾವು ಎಣ್ಣೆಕಾಳು ಬೆಳೆಗಳನ್ನ ಕೊನೆ ಇದರಲ್ಲಿ ಇಟ್ಬಿಟ್ಟಿದೀವಿ. ನೀವು ಗಮನಿಸಿದ್ರೆ ಈ ಶೇಂಗಾ ಬೆಳೆ ವಿಸ್ತರಣೆ ದಿನ ದಿನಕ್ಕೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಸೂರ್ಯಕಾಂತಿನೂ ಇತ್ತೀಚೆಗೆ ಬರ್ತಾ ಇದೆ. ಅದಕ್ಕೆ ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿ, ನಮ್ಮ ಪ್ರದೇಶಕ್ಕೆ ಯಾವ ಸೂಕ್ತ, ಮಳೆ ಯಾವ ತರ ಬರುತ್ತೆ, ಮಳೆ ಆಧಾರಿತ ಕೃಷಿ ನಾವು ಮಾಡಬೇಕಾಗಿದೆ. ಎಷ್ಟು ಮಳೆ ಬರುತ್ತೆ ನಮಗೆ, ಯಾವ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು, ಈ ಕಡಿಮೆ ಮಳೆ ಬರೋ ಜಾಗದಲ್ಲಿ ಯಾವ ಬೆಳೆ ಆಯ್ಕೆ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ 600 ಮಿಲಿಮೀಟರ್ ಪ್ರತಿ ವರ್ಷಕ್ಕೆ ಮಳೆ ಬರುವಂತ ನಮಗೆ ಗೊತ್ತಿದೆ ರೈನ್ಫಾಲ್ ಡೇಟಾ. ಅಲ್ಲಿ ನಾವು ಏನ್ ಅಂದ್ಕೋಬೇಕಪ್ಪ ಅಂತಂದ್ರೆ, ಈ ಪ್ರದೇಶಗಳಲ್ಲಿ ಅಧಿಕ ಇಳುವರಿ ಕೊಡುವಂತ ಹೈಬ್ರಿಡ್ಗಳನ್ನ ಬಳಕೆ ಮಾಡಬಾರ್ದು. ಈ ಮೆಕ್ಕೆಜೋಳ ಬಳಕೆ ಮಾಡ್ಬೇಕಾದ್ರೆ ನಾವು ಯೋಚನೆ ಮಾಡ್ಬೇಕಾಗತ್ತೆ, ಈ ನಮ್ಮ ಮಳೆ ಸೂಕ್ತಾನಂತ. ಇಲ್ಲೂ ರೈತರು ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಅಂಗಡಿಯಲ್ಲಿ ನಾವು ಬೀಜ ಕೇಳ್ಬೇಕಾದ್ರೆ ಮಳೆ ಆಶ್ರಿತ ಪ್ರದೇಶಕ್ಕೆ ಮೆಕ್ಕೆಜೋಳ ಕೊಡಪ್ಪ ಅಂತ ಕೇಳಬೇಕು. ರೈತರು ಏನ್ ಮಾಡ್ತಾರೆ, ಹೈಬ್ರಿಡ್ ಮೆಕ್ಕೆಜೋಳ ಅದರಲ್ಲಿ ನೀರಾವರಿಗೆ ಸೂಕ್ತವಾದ ತಳಿಗಳನ್ನ ತಂದ್ಬಿಡ್ತಾರೆ. ನೀರಾವರಿ ಸೂಕ್ತ ತಳಿ ತಂದ್ರೆ ನಿಮಗೆ ನೀರು ಒದಗಿಸ್ತಾ ಇದ್ರೆ ನಿಮ್ಗೆ ಇಳುವರಿ ಬರಲ್ಲ, ಇದರೊಳಗೆ ಕುಂಠಿತ ಆಗುತ್ತೆ. ಹಾಗಾಗಿ ಸಂದಿಗ್ಧ ಪರಿಸ್ಥಿತಿ ಅಂತೀವಿ ಬೆಳೆಗಳಲ್ಲಿ, ಆ ಟೈಮಲ್ಲಿ ನೀರು ಕೊಡಲೇಬೇಕು ನಾವು. ಈ ಕಾಳು ಕಟ್ಟುವ ಅಂತ ಆಗಿರ್ಬೋದು, ಈ ಮೊಳಕೆ ಹೊಡೆಯುವ ಅಂತ, ಆ ಟೈಮಲ್ಲಿ ನೀರು ಬೇಕೇ ಬೇಕು. ನಾವು ಅದಕ್ಕೆ ಯಾವ ಪ್ರದೇಶಕ್ಕೆ ಯಾವ ಬೆಳೆ ಸೂಕ್ತನೋ ಅಂತವನ್ನ ಆಯ್ಕೆ ಮಾಡ್ಕೋಬೇಕು. ಈ ಉದಾಹರಣೆಗೆ ಶೇಂಗಾ, ಈಗ ನೀವು ಚಿತ್ರದುರ್ಗ ಸುತ್ತಮುತ್ತ ಬಂದ್ರೆ ಶೇಂಗಾ ಬೆಳೆ ಬಹಳ ಸೂಕ್ತ, ಬರ ಪ್ರದೇಶಕ್ಕೂ ಸೂಕ್ತವಾದ ತಳಿ. ಅದೇ ಶೇಂಗಾ ಬೆಳೆ ನಾವು ಈ ಕಡೆ ಹೊನ್ನಾಳಿ ತಾಲೂಕನ್ನು ಹೋದ್ರೆ ಅವರಿಗೆ ಇವ್ರಿಗೂ ಎರಡು ಕಂಪೇರ್ ಮಾಡಿದ್ರೆ ಇಳುವರಿ ಅಜಗಜಾಂತರ ಇದೆ. ಯಾಕಂದ್ರೆ ಇಲ್ಲಿ ಅಶ್ಯೂರ್ಡ್ ರೈನ್ಫಾಲ್ ಹೊನ್ನಾಳಿ ಏರಿಯಾದ, ಇಲ್ಲಿ ನಮಗೆ ಮಳೆ ಅಶ್ಯೂರೆನ್ಸ್ ಕೊಡಕ್ಕಾಗಲ್ಲ. ಅದಕ್ಕೆ ಇಂಥ ಸಂದರ್ಭದಲ್ಲಿ ನೀವು ಏಕ ಬೆಳೆ ಮಾಡೋ ಬದಲು ಇದ್ರ ಜೊತೆಗೆ ತೊಗರಿನೂ ಮಾಡ್ಕೊಳ್ಳೋದು ಒಳ್ಳೇದು. ಶೇಂಗಾದ ಇತ್ತೀಚಿನ ದಿನಗಳಲ್ಲಿ GBBD4 ಅಂತ ಬಂದಿದೆ ತಳಿ, G252 ಅಂತಿದೆ, ಈಗ ಪ್ರಚಲಿತ TMV2 ತಳಿ ಬಹಳಷ್ಟು ಜನ ಬೆಳೆಸ್ತೀವಿ, ಆಮೇಲೆ KCG6 ಅಂತಿದೆ. ಇವು ಒಣ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳು. ಮತ್ತೆ ಶೇಂಗಾ ಬೆಳೆಗಳನ್ನ ರೈತರು ಇತ್ತೀಚೆಗೆ ಯಾಕೆ ಬೆಳೀತಿದ್ದಾರೆ ಅಂತಂದ್ರೆ, ಇದು ಅಷ್ಟೇ, ಎರಡು ಪರ್ಪಸ್, ಒಂದು ಕಾಳು ಮತ್ತು ಎಣ್ಣೆಗಾಗಿ, ಇನ್ನೊಂದು ಮೇವಿಗಾಗಿ. ಕೆಲವು ತಳಿಗಳೆಲ್ಲ ಕಟಾವು ಮಾಡೋ ಟೈಮಲ್ಲೂ ಸಹ ಹಸಿರಿರ್ತವೆ. ಈ GPBD4, G252 ಇವೆಲ್ಲ ನೀವು ಕಟಾವು ಮಾಡ್ತೀರಿ ಇವತ್ತು ಅಂದ್ರೆ ಇವತ್ತು ಹಸಿರಿರುತ್ತೆ. ಹಾಗಾಗಿ ಇವು ಮೇವಿಗೆ ಬಹಳ ಸೂಕ್ತ. ಅದಕ್ಕೆ ರೈತ ಬಾಂಧವರು ಮಳೆ ಆಧಾರಿತವಾಗಿ ಈ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಉದಾಹರಣೆಗೆ ಬಿತ್ತನೆ ಮಾಡಿದ್ವಿ, ಬಿತ್ತನೆ ಮಾಡಿ ನಮಗೆ 15 ಆದ್ಮೇಲೆ ಮಳೆ ಬರೋದಿಲ್ಲ ಅಂತಂದ್ರೆ ಅಲ್ಲೂ ಸಹ ಕೆಲವು ಏನೋ ಕೆಲವು ಕ್ರಮಗಳನ್ನ ತಗೋಬೇಕು. ಏನ್ ಕ್ರಮಗಳು ಅಂತಂದ್ರೆ, ಈಗ ನಮಗೆ ಮಳೆ ಹೋಗ್ಬಿಡ್ತು, ಮಳೆ ಹೋದಾಗ ಪುನರ್ ಎಡೆಕುಂಟೆ ಹೊಡೆಯೋದನ್ನ ನಿಲ್ಲಿಸಬೇಕು. ಯಾಕಂದ್ರೆ ಎಡೆಕುಂಟೆ ಹೊಡೆದಷ್ಟು ಆವಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಎರಡನೇದು ನಮಗೆ ಮಳೆ ಬರುವ ಸೂಚನೆ ಇಲ್ಲ ಅಂತಂದ್ರೆ ನೀರಲ್ಲಿ ಕರಗುವಂಥ ರಸಗೊಬ್ಬರಗಳ ಬಳಕೆ ಮಾಡಬೇಕು. ನೋಡಿ ಸರ್, ಮುಂದಿನ ದಿನಗಳಲ್ಲಿ ಈ ಮೂಟೆ ಓರೋ ಗೊಬ್ಬರಗಳು ಹೋಗಿ ನೀರಲ್ಲಿ ಕರಗುವಂಥ ರಸಗೊಬ್ಬರಗಳ ಬಳಕೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ, ಅನಿವಾರ್ಯನೂ ಆಗಿದೆ. ಹಾಗಾಗಿ ನೀರಲ್ಲಿ ಕರಗುವಂಥ ರಸಗೊಬ್ಬರಗಳ ಬಳಕೆ, ಅದರಲ್ಲಿ 13, 2045, 19, 19 ಈ ನೀರಲ್ಲಿ ಕರಗುವಂಥ ರಸಗೊಬ್ಬರಗಳನ್ನ ಬಳಕೆ ಮಾಡೋದು, 5 ಗ್ರಾಂ ಪ್ರತಿ ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ನಾವು ಭೂಮಿಗೆ ತೇವಾಂಶ ಇದ್ದಾಗ ಗೊಬ್ಬರ ಹಾಕೋಕ್ಕಾಗಲ್ಲ, ತೇವಾಂಶ ಕೊರತೆ ಇದ್ರೆ ಗೊಬ್ಬರ ಕೊಡಕ್ ಬರಲ್ಲ. ಆ ಸಂದರ್ಭದಲ್ಲಿ ನೀವು ಮೇಲ್ಗೊಬ್ಬರವಾಗಿ ಈ ತರ ಒದಗಿಸೋದನ್ನ ನಾವು ರೈತರು ಮುಂದಿನ ದಿನಗಳಲ್ಲಿ ಪರಿಚಯ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ನಾವು ಅದನ್ನ ಡ್ರೈ ಸ್ಪೆಲ್ಸ್ ಅಂತೀವಿ ಸರ್, ಒಣ ಹವೆ ಅಂತ ಏನು ಕರಿತೀವಿ, ಡ್ರೈ ಸ್ಪೆಲ್ಸ್. ಒಂದು ಬೆಳೆಗೆ ಸುಮಾರು ಒಂದು 15-20-30 ಡ್ರೈ ಸ್ಪೆಲ್ ಬಂದ್ರೆ ಇಳುವರಿ ಕುಂಠಿತ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ನಾವು ಪೂರ್ತಿ ಇಳುವರಿ ಕಳ್ಕೊಳ್ಳೋ ಬದಲು 50% ಇಳುವರಿ ತಗೋಬೇಕಪ್ಪ ಅಂದ್ರೆ ಏನು ಕಾಂಟಿಜೆಂಟಿ ಪ್ಲಾನಿಂಗ್ ಅಂತೀವಿ, ಈ ಕಾಂಟಿಜೆಂಟಿ ಪ್ಲಾನಿಂಗ್ ನಾವು ಮಾಡ್ಕೊಳ್ಳೋದು ಅವಶ್ಯಕತೆ ಮತ್ತು ಅನಿವಾರ್ಯ ಆಗಿದೆ ಸರ್. ಈಗ ನಮ್ಮ ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗಕ್ಕೆ ತಗೊಂಡ್ರೆ ಅದೇ ತಾವು ಹೇಳ್ದಂಗೆ ಕೆಲವು ಭಾಗದಲ್ಲಿ ಶೇಂಗಾ ಜಾಸ್ತಿ ಬೆಳೀತಾರೆ, ಇನ್ನು ನಾವು ಹೊಸದುರ್ಗ ಈ ಕಡೆ ಹೋದರೆ ರಾಗಿ ಜಾಸ್ತಿ ಬೆಳೀತಾರೆ ಅಂದ್ರೆ ಮಳೆಯಾಶ್ರಿತವಾಗಿ. ಅದು ಕೆಲವು ಭಾಗಗಳಲ್ಲಿ ಈ ಚಿತ್ರದುರ್ಗ ಸುತ್ತಮುತ್ತ ಈರುಳ್ಳಿನೇ ಬೆಳೀತಾರೆ. ಈ ಒಂದು ಸಂದರ್ಭದಲ್ಲಿ ಆ ಭೂಮಿ ಹೇಗಿದೆ ಅದನ್ನ ನೋಡಿಕೊಂಡು ಅವರು ಬೆಳೆ ಆಯ್ಕೆ ಮಾಡಬಹುದ ಹೇಗೆ? ಹೌದು ಸರ್, ನೀವು ಏನಂದ್ರೆ ಈಗ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆಗಳು ಆಯ್ಕೆ ಮಾಡ್ಕೋಬೇಕು. ನೀವು ಹೇಳ್ದಂಗೆ ಹೊಸದುರ್ಗ ಪ್ರದೇಶಕ್ಕೆ ಹೋದ್ರೆ ನಾವು ಏನು ನಾವು ಮೈನರ್ ಮಿಲೆಟ್ಸ್ ಅಂತೀವಲ್ಲ ಅಂದ್ರೆ ಸಿರಿಧಾನ್ಯಗಳು, ಇವತ್ತು ಸಿರಿಧಾನ್ಯ ಮೊದಲು ಕಿರಿಧಾನ್ಯ ಅಂತಿದ್ವಿ, ಇವತ್ತು ಸಿರಿಧಾನ್ಯಗಳಾಗಿದೆ. ನವಣೆ, ಸಜ್ಜೆ, ಸಾಮೆ, ಆರಕ, ಬರಗು, ಇವನ್ನೆಲ್ಲ ನಮ್ಮ ಹೊಸದುರ್ಗ ತಾಲೂಕು ಸುತ್ತಮುತ್ತ ಜನ ಬೆಳೀತಾ ಇದ್ದಾರೆ. ಏನಾಗುತ್ತೆ ಅಂದ್ರೆ ಪಾಪ ಅವರು ಬೆಳೆದಾಗ ಅವರಿಗೆ ಸರಿಯಾದ ಒಂದು ಬೆಲೆ ಸಿಗದೇ ಇದ್ದಾಗ ಅವ್ರು ಬೇಸತ್ತು ಬೇರೆ ಬೆಳೆಗಳಿಗೆ ಹೋಗ್ಬಿಡ್ತಾರೆ. ಬಟ್ ಈ ಬೆಳೆಗಳು ಬಹಳ ಸೂಕ್ತ ಅವರಿಗೆ, ಅದಕ್ಕೆ ಅವರು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದು ಬಹಳ ಸೂಕ್ತ. ಒಂದು ಎರಡನೇದು ನೀವು ಹೇಳ್ದಂಗೆ ಮಣ್ಣಿನ ಗುಣಧರ್ಮದ ಮೇಲೆ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಈ ಮರಳು ಮಿಶ್ರಿತ ಮಣ್ಣಿದ್ರೆ ಶೇಂಗಾಕ್ಕೆ ಹೋಗ್ತಾರೆ, ಕಪ್ಪು ಮಣ್ಣಿದ್ರೆ ಈರುಳ್ಳಿಗೆ ಹೋಗ್ಬೋದು. ಈ ಏನು ನಾವು ಬೆಳೆಗಳ ಆಯ್ಕೆ ಮಾಡ್ಕೊಂತೀವೋ, ಬೆಳೆಗಳ ಆಯ್ಕೆ ಮತ್ತು ಮಳೆನೂ ಅಷ್ಟೆ. ಮತ್ತೆ ನಮ್ಮ ಹತ್ರ ಪ್ರೊಟೆಕ್ಟಿವ್ ಇರಿಗೇಷನ್ ಬೋರ್ವೆಲ್ ಇದ್ರೆ ಅಂತ ಸಂದರ್ಭದಲ್ಲಿ ನೀವು ಈರುಳ್ಳಿ ಅಥವಾ ತರಕಾರಿ ಬೆಳೆಗಳು ಅಥವಾ ಏನೋ ಆರ್ಥಿಕವಾಗಿ ಬರುವಂತಹ ದುಡ್ಡು ಬರುವಂತಹ ಬೆಳೆಗಳಿಗೆ ನಾವು ಹೋಗ್ಬೋದು. ಪ್ಯೂರ್ ಆಗಿ ಮಳೆ ಆಶ್ರಿತ ಬೆಳೆನೇ ಇದ್ರೆ ನಾವು ಬೆಳೆಗಳನ್ನ ಈ ತರ ಕಡಿಮೆ ಮಳೆ ಕೇಳುವಂತ ಅಥವಾ ನೀರು ಕೇಳುವಂತ ಬೆಳೆಗಳಿಗೆ ಹೋಗೋದು ಬಹಳ ಅನುಕೂಲ. ಅದರಲ್ಲೂ ರಾಗಿ, ನಮ್ಮ ಶೇಂಗಾ, ಊಟದ ಜೋಳ, ಈ ಸಜ್ಜೆ, ಇವನ್ನೆಲ್ಲ ಈ ಬೆಳೆಗಳು ಮುಂದಿನ ದಿನಗಳಲ್ಲಿ ನನಗನ್ಸಿದ ಮಟ್ಟಿಗೆ ಇವು ಮಾರ್ಕೆಟ್ನ ಅತಿ ಎತ್ತರ ಬೆಳೆಗಳಾಗಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದ್ರೆ ಈಗೆಲ್ಲರೂ ನಮಗೆ ರಾಗಿ ಬೇಕು ಅಂತೀವಿ ಅಥವಾ ಜೋಳ ಬೇಕು ಅಂತೀವಿ, ಮೈನರ್ ಮಿಲೆಟ್ಸ್ ಬೇಕು ಅಂತೀವಿ, ಬೆಳೆ ಅಂತವ್ರು ಕಡಿಮೆ ಆಗ್ತಾ ಇದ್ದಾರೆ. ಈಗ ನಾವು ಸುಮ್ಮನೆ ನೀವು ವಿಸ್ತರಣೆ ಎಲ್ಲ ಲೆಕ್ಕ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಅಡಿಕೆ ವಿಸ್ತರಣೆ ದಿನದಿನಕ್ಕೂ ಹೋಗ್ತಾ ಇದೆ. ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಬೆಳೆಗಳು ಬೆಳೆಯೋಕ್ಕೆ ಜಾಗ ಇರುತ್ತೋ ಅಂತ ಗೊತ್ತಿಲ್ಲ. ಹಾಗಾಗಿ ಮುಂದೆ ರೈತರು ಬೆಳೆಯೋ ಅಂತ